ವಿಶ್ವ ಪರಿಸರ ದಿನ ಆಗಿ 4 ದಿನ ಆಯ್ತು. ಇವನೇನು ಶರ್ಟ್ ಬಿಚ್ಚ ಇಲ್ಲ ಅನ್ಸುತ್ತೆ. ಅದಕ್ಕೆ ಹಾಕೊಂಡಿರೋದೇ ಇವನು ಸರ್ಕಲ್ ಅರ್ಧ. ಅಲ್ಲಪ್ಪ, ಏನ್ ಆ ದಿವ್ಸಕ್ಕೆ ಮಾತ್ರ ಪರಿಸರ ದಿನವಾ, ಇನ್ ಮಿಕ್ಕಿದ ದಿವಸ ಪರಿಸರ ಇಲ್ವಪ್ಪ? ನಾವ್ ಹಂಗ್ ಮಾಡಿರೋ, ನೀನು ಹಂಗ್ ಮಾಡಿರೋನೀಗ. ನೀನು ಹಂಗ್ ಮಾಡ, ಇಷ್ಟಾರು ಮಾಡಿವಿ, ನೀನ್ ಅದ್ನು ಮಾಡಿಲ್ವಲ್ಲ, ನೀನ್ ಕೂತ್ಕೊಂಡು ಬೇರೆ ತರ ಮಾಡಿವೆ, ನಿನ್ನ ಹಂಗ್ ಮಾಡ್ದೋನೋ ಪರಿಸರ ದಿನಾಚರಣೆ ಆಗ್ಬಿಟ್ಟದ. ರಾಜಣ ಯಾವ್ದೋ ಸ್ಕೂಲ್ ಚೆನ್ನಾಗಿ ತಿನ್ಕೊ ಬಂದ್ಬಿಟ್ಟವನ ಮಾಡ್ರದಿವ ರಾಜಣ. ಈಗ ಇವನ್ಗೇನು ಹೇಳಕ್ ಆಗಕ್ಕಿಲ್ಲ. ಮೊನ್ನೆ ಏನು ಚಂಗ್ ಚಂಗ್ ಚಂಗ್ ಅಂತ ಹಾರ್ಕೊಂಡು ಹೋಯ್ತಾ ಇದ್ದ ನಮ್ಮ ಊರ್ನಲ್ಲಿ ಆ ಬೀದಿಗಳೆಲ್ಲ ಮಕ್ಕಳು ಹೋಯ್ತಿದ್ವಲ್ಲ, ಇವನು ಅವ್ರನ್ನ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಅಂತ ವಿಸಿಲ್ ಹೊಡ್ಕೊಂಡು, ಇದು ಯಾರಪ್ಪ ಏನು ಒಳ್ಳೆ ಹಿಂಗೆ ಗುಬ್ಬಚ್ಚಿ ಮರಿ ಮೂಲ ಕರಿಯಣ ಹೇಳದ್ದು ಕಪ್ಪ. ಅದ್ಯಾಕೆ ನಾನೇ ಹೇಳ್ಬಿಡ್ತೀನಿ, ನಮ್ ಸ್ಕೂಲ್ ಮೇಸ್ಟ್ರು ಸೋಮಶೇಖರಣ್ಣ ಆ ಊರು ಹೇಳಿದ್ರು 5ನೇ ತಾರೀಕು ಪರಿಸರ ದಿನಾಚರಣೆ ಆದ ಕಣಪ್ಪ. ಆದ್ರಿಂದ ಪರಿಸರದ ಬಗ್ಗೆ ಸಣ್ಣ ಮಕ್ಕಳಿಗೆ ಮೊದಲಿಂದಲೇ ಹೇಳ್ಕೊಡ್ಬೇಕಾಯ್ತದೆ. ನಾವಂತೂ ಸ್ಕೂಲಲ್ಲಿ ಪಾಠ ಮಾಡ್ತೀವಿ, ಪಾಠ ಅದು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೋವ ನನಗೊಂದು ಗೊತ್ತಿಲ್ಲ. ಆದ್ರಿಂದ ಒಂದು ಪರಿಸರ ಜಾಗೃತಿ ಮೂಡಿಸೋದಕ್ಕೆ ಒಂದು ಮೆರವಣಿಗೆ ಮಾಡಿಸ್ಬಿಡೋಮು ನಮ್ಮೂರು ಬೀದಿಗಳಲ್ಲಿ ಅಂತ ಮೇಷ್ಟ್ರದ್ದು ಆಸೆ. ಅಯ್ಯೋ ಬುಡಿ ಮೇಷ್ಟ್ರೆ, ಅದಕ್ಕೆ ಯಾಕೆ ಯೋಚನೆ ಮಾಡಿರಿ ಅಂದ್ಬಿಟ್ಟು ನಾನು ಹೊಸ ಜವಾಬ್ದಾರಿ ತಗೊಂಡು ನಾನು ಇರ್ತೀನಿ ಬುಡಿ, ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಅಂದ್ಬಿಟ್ಟು ಅವತ್ತು ಮೆರವಣಿಗೆ ಕರ್ಕೊ ಹೋಗುವಾಗ ನೋಡ್ರದು ಸುಬ್ಬಣ್ಣನು ಇವನು ಹ್ಞೂ ಎಲ್ರು ಬಂದು ಬಿದಿರ್ದು ಇದ್ ಕಟ್ಬಿಟ್ಟಿದ್ದೀಕವ ಸುಮಾರು ಒಂದು 20-30 ಮಾಡಿಸ್ಬಿಟ್ಟಿದ್ದಿ. ಮೇಸ್ಟ್ರು ಮಾಡ್ಸವ್ರೆ ಇವನು ವಿಸಿಲ್ ಹೊಡ್ಕೊಂಡು ಹಿಂದಕ್ಕೆ ಮುಂದಕ್ಕೆ ಬಿದಿರ್ಗಿದ್ರನ್ನೆಲ್ಲ ತಂದವ್ ನಾನಿಯೇ. ನೀವ್ ಏನ್ ಮಾಡೋನ್ ಗೊತ್ತಾ, ಆಗಾಗ ರೇಷ್ಮೆ ಪಂಚ ಹಾಕೊಂಡು ದಾರಿಲಿ ನಡ್ಕೊಂಡು ಹೋಗೋನಲ್ಲ, ಮೇಸ್ಟ್ರು ಕಿಟಕಿಲಿ ನೋಡೋರೆ, ಓ ಯಾರೋ ಊರು ದೊಡ್ಡ ಮನ್ಸರು ಚೇರ್ಮನ್ ಇರ್ಬೇಕು ಅನ್ಬಿಟ್ಟು ಕರೆದವ್ರೆ ಮೋಸ್ಟ್ಲಿ. ಇರ್ಬೋದು ಕನ ಬಿಡು, ಹಂಗೆ ತಾನೆ ಏನೋ ಅದೃಷ್ಟ ಕುಲಾಯಿಸ್ತು ಬಿಡು ನಿಂದು. ನಮ್ಗೇನು ಹಸಿರು ಶರ್ಟ್ ಹಾಕೊಂಡು ರೇಷ್ಮೆ ಪಂಚೆ ಉಟ್ಕೊಂಡು ಮಕ್ಳ ಜೊತೆ ಹೋಗಿದ್ದಾಯ್ತು. ಹ್ಞೂ ಕವ, ಈಗ ಕಮಲವ್ವ ನೀನೇ ಅನ್ನು, ಈಗ ಮಕ್ಳುವೆ ಹಂಗೆ ಬಂದಿದ್ರು ಕವ. ಓ ಮಕ್ಳುವೆ ಏನು ರೇಷ್ಮೆ ಪಂಚೆ ಉಟ್ಕೊಂಡ? ಏ ಇಲ್ಲ ಇಲ್ಲ ಪಾಪ, ಓ ಮಾಮೂಲಿ ಆ ಇದ್ರದ್ದು ಕವ, ಅದೆಂತದ ಹೇಳ್ತಾರಲ್ಲ ಯೂನಿಫಾರ್ಮ ಸಮವಸ್ತ್ರ. ಹಾ ಸಮವಸ್ತ್ರನೇ ಹಾಕಬರ ಕೇಳಿದ್ರು, ಎಲ್ಲ ಒಗೆದು ಮಾಡಿ ಕ್ಲೀನ್ ಮಾಡ್ಕೊಂಡು ಐರನ್ ಮಾಡ್ಕೊಂಡು ನೀಟಾಗಿ ಹಾಕಬಂದ್ಬಿಟ್ಟಿದ್ದ ಮಕ್ಕಳು. ಏನ್ ಖುಷಿ ಅಂದ ಈ ಊರ್ ನಮ್ಮ ರೋಡಲ್ಲಿ ತಿರ್ಗಕ್ಕೆ ಮಕ್ಳಿಗೆ ಖುಷಿ, ಆದ್ರೂ ಆ ಕಡೆ ಈ ಕಡೆ ಇದ್ ಮಾಡ್ಬಿಡ್ತಾರೆ ಮಕ್ಳು ಅಂದ್ಬಿಟ್ಟು ನಾನು ಸ್ವಲ್ಪ. ನೀನು ಜಾತ ಏನೋ ಮಾಡ್ಸೋದ್ ಮಾಡಿಸ್ತೆ, ಆ ಪಾರ್ಟಿ ಬಿಸಿಲು ರಣ ರಣ ಬಿಸಿಲು, ವೈಕ್ಳು ಅಷ್ಟು ಸುತ್ತವೆ, ಹೋಗ್ಲಿ ಅವಕ್ಕೆ ಏನಾರು ಕೊಡ್ಸಿರ್ತೀಯಾ? ನೀನ್ ಅಷ್ಟೇ ನೋಡಿರೋದ್ ನೀನು ಎಲ್ಲ ರೌಂಡ್ ಹೊಡ್ಕೊಂಡ್ ಬಂದ್ವಾ ನಮ್ಮ ಲಾಸ್ಟ್ ಮನೆ ಕರಿಗೌಡ್ರಿಲ್ವಾ, ಅವ್ರ ಮನೆಯಲ್ಲಿ ತಂಪಾದ ಪಾನೀಯ ವ್ಯವಸ್ಥೆ ಕರಿಗೌಡ್ರು ಮಾಡಿದ್ರು ಸರಿ. ನೀ ಏನ್ ಮಾಡ್ದ 17 ಇವನ್ ಅವ್ರ ಜೊತೆ ಕುಡ್ದ ಅಷ್ಟೇ ನೋಡಿ ಏನಾರು ಕೊಡ್ಸ್ಕಿಡ್ಸಿದ್ದಾನಾ 17? ಅಲ್ಲಕ್ಕಪ್ಪ, ಈಗ ಯಾರೋ ಒಬ್ರು ಇದೇನ್ ನನ್ ಮೇಲೆ ಕಣ್ಣಾಗ್ತಿಲ್ಲ ನೀನು, ಯಾವಾಗ ಒಳ್ಳೆ ಚೆನ್ನಾಗಾಗುತ್ತೆ. ಏನಾರು ಒಂಚೂರು ಕೊಟ್ಬಿಟ್ಟಿದ್ರೆ ಆಗದು. ನಾ ಚಾಕ್ಲೇಟ್ ಕೊಡಿಸ್ತೀಕೋ? ಹಾ ಚಾಕ್ಲೇಟ್ ಅವತ್ತು ಎಲ್ಲ ಮಕ್ಳಿಗೂ ಒಂದು 10 ಎಷ್ಟಿದೋ ಒಂದು 80-90 ಮಕ್ಳಿದ್ದ ಎಲ್ರಿಗೂ ಚಾಕ್ಲೇಟೆ 2 ಪ್ಯಾಕೆಟ್ ತಂದ್ಬಿಟ್ಟಿದ್ವಿ ಜೊತೆಲಿ ಇರ್ತಿದ್ನಲ್ಲ ಅವನು ತಂದಿಲ್ವಲ್ಲ ಚಾಕ್ಲೇಟಾ ಅಂತ ಬೈತಿದ್ರು ನಿನ್ಗೆ. ಈಗ ಈ ರಾಜಣ್ಣ ಹೋಗಿ ಹೋಗಿ ಆ ಸೋಮಶೇಖರ ಪಂಗ್ ಇನ್ಯಾರು ಸಿಗ್ಲಿಲ್ವಾ ಅಂತ ಓ ಇವನನ್ನ ಹಸಿರು ಶರ್ಟ್ ಹಾಕೊಂಡ್ಬಂದ ಅನ್ಕೊಂಡು ಇವನ್ ಜಮೀನಲ್ಲೇ ಇವನ ಮರ ಒಣಗ್ತಾ ಕೂತೈತೆ. ಇನ್ನು ಕೃಷಿ ಮಾಡೋದು ಅಷ್ಟಲ್ಲೇ ಐತೆ, ಇವನು ವಿಸಿಲು ಜ್ವರ ಕೂತನಲ್ಲ ಅದಕ್ಕೆ ಕರ್ಕೊಂಡು ಹೋಗಿರ್ಬೇಕು. ಮಳೆ ಕೊಯ್ಲು ಮಾಡ್ತೀನಿ ಅನ್ಬಿಟ್ಟು ಆ ಗುಂಡಿಗಳು ತೆಗಸಕ್ಕೆ ಅಂತ ಹೋದ, ಅರ್ಧ ಅರ್ಧಕ್ಕೆ ಹಂಗೆ ಬಿಟ್ಬಿಟ್ಟವನೆ. ಬಂದಬೇಕನ್ ಕೂತ್ಕಪ್ಪ, ಅರ್ಧ ನೀನೇ ಹಾಳು ಮಾಡಿರೋದು ಕನ. ಮಾಡ್ಲಿ ಮಳೆ ಬರ್ತೈತೆ, ಅದ್ ಯಾವಾಗ ಅದನ್ ಸರಿ ಮಾಡೋದ್ ಯಾವಾಗ, ನೀರ್ ತುಂಬ್ಕೊಳ್ಳೋದ್ ಯಾವಾಗ? ಆಯ್ತಬೇಕನ್ ಕೂತ್ಕವ, ಎಲ್ಲನೂ ಮಾಡ್ತೀನಿ ಕನ. ನೀನು ಇವನ್ ಜೊತೆಗೆ ಸೇರ್ಕೊಂಡು ಇವನ್ ಹಂಗೆ ಆಡೋದ್ ಕಲ್ತ್ಬಿಟ್ಟಲ್ಲ. ಶಂಕರಣ್ಣ ಎಲ್ಲನೂ ಮಾಡ್ತಾನೆ, ಯಾವ್ದನ್ನು ಬಿಡಲ್ಲ, ಎಲ್ಲಾನು ಮಾಡ್ತಾನೆ, ಎಲ್ಲ ಅರ್ಧ ಬರ್ದ ಅಷ್ಟೇ. ಇರ್ಲಿ, ಹೆಂಗನ್ನದ್ ಮಾಮೂಲಿ ಅಲ್ವಾ, ಅವನು ಮಾಡದೇ ಅವನು ಕಣ್ ಕೂತ್ಕೋ. ಇನ್ನ ನನಗೇನ್ ಗೊತ್ತಿಲ್ವಾ ಅಲ್ಲಿ? ಈಗೇನಪ್ಪ ನಾನು ಹೇಳ್ಬೇಕಾ ಬೇಡ್ವಾ ಅಂತ ಹೇಳಪ್ಪ. ಈಗ ನಾನು ಮೊನ್ನೆ ಮೈಸೂರಿಗೆ ಹೋಗಿದ್ನಲ್ಲ, ಅಲ್ಲೂ ಒಂದು ಕಾರ್ಯಕ್ರಮ ಇತ್ತು. ಇದು ಏನ್ ಮಾಡಿದ್ರು ಹಿಂಗೆ ಅಲ್ಲೂ ಮೆರವಣಿಗೆ ಮೆರವಣಿಗೆ ಇಲ್ಲ ಕಣಪ್ಪ, ಅಲ್ಲಿ ಭಾಷಣಗಳಿತ್ತು, ತಜ್ಞರೆಲ್ಲ ಬಂದಿದ್ರು, ವಿಚಾರಗಳು ಹೇಳಿದ್ರು, ಮತ್ತೆ ಸಸಿಗಳೆಲ್ಲ ಕೊಟ್ರು. ಅಂದ್ರೆ ಈ ಪರಿಸರ ದಿನದ ಅಂಗವಾಗಿಯೇ? ಹೌದು ಕಣಪ್ಪ, ಇಲ್ಲ ಅಂದ್ರೆ ನಾನು ಯಾಕಪ್ಪ ಹೋಗ್ಲಿ ಅಲ್ಲೇನ್ ಬಿಸಿಬೇಳೆ ಬಾತ ಮಾಡಿದ್ರಲ್ಲಿ? ಇಲ್ವಾ? ಇಲ್ಲ ಬಿಡು, ಇಲ್ಲೇ ಇದ್ರೆ ತಂಪಣ್ಣ ಬಿಸಿಬೇಳೆ ಬಾತ್ ನೆನ್ ಮಾಡ್ಕೋತಾ ಅಲ್ಲ ಕಣರಾಜಣ್ಣ, ಇಲ್ಲೇ ಇದ್ರೆ ಏನೋ ಮಾಡ್ಗಿಡಿದೀಯ. ವಿಷಯ ಐತೆ ಹೇಳ್ತೀನಿ ಆಮೇಲೆ. ಅವ್ರ ಮನೇಲಿ ತಂಪದ ಪಾನ ಏನಾದ್ರು ಸಿಕ್ಕದ್ ನಿನ್ಗೆ ಇಲ್ಲೇ ಇದ್ರೆ? ಇರ್ಲಿ ಬಿಡಪ್ಪ ಓಲಿ, ಈಗ ಈ ವರ್ಷದ ಏನಪ್ಪ ಘೋಷವಾಕ್ಯ ಏನಂದ್ರೆ, ಇರೋದೊಂದೇ ಭೂಮಿ. ಈಗ ನಮ್ಮಪ್ಪ ಅವರಪ್ಪ ಅಂದ್ರೆ ನಮ್ ತಾತ ಮುತ್ತಾತ ಅಪ್ಪ ಅಂತ ಹೋಯ್ತಾ ಇರ್ತದೆ ಮುಂದೆ ಹೋಗಿ ಇದ್ದಂಗೆ. ಇದು ಅವ್ರ ಕಾಲದಲ್ಲಿ ಈಗ ಜಮೀನು ಎಷ್ಟಿತ್ತಪ್ಪ, ಒಬ್ಬೊಬ್ಬರಿಗೂ ಒಂದು 30 ಎಕರೆ 40 ಎಕರೆ ಇತ್ತು. ಆಮೇಲೆ ಏನಾಯ್ತದ, 5 ಎಕರೆ 6 ಎಕರೆ ಬಂತು. ಈಗ ಏನಾಯ್ತದೆ, ತುಂಡು ತುಂಡು ಆಗ್ತದೆ, 1/2 ಎಕರೆ 1/4 ಎಕರೆ ಗುಂಟೆ ಲೆಕ್ಕದಲ್ಲಿ ಆಯ್ತದೆ. ಅಂದ್ರೆ ಭೂಮಿ ಅಂತೂ ನೀನ್ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಕ್ ಆಗಕ್ಕಿಲ್ಲ, ಇರೋದ್ ಇಷ್ಟೇಯ. ಕಡಿಮೆ ಮಾಡಕ್ ಹೋಗಕ್ಕಿಲ್ಲ ಅಲ್ವಾ ಸುಬಣ? ಕಡಿಮೆ ಮಾಡ್ಬೋದು, ನಮ್ ಜಮೀನ್ ಕಡಿಮೆ ಮಾಡ್ಕೋಬಹುದು, ಭೂಮಿ ಎಲ್ಲಿ ಕಡಿಮೆ ಅದ್ದು? ಅದ ಹಂಗೇನ ಹೇಳ್ತೀನಿ ವಸಿ, ನಿನ್ನಂತವನಾದ್ರೆ ಕಡಿಮೆ ಆಯ್ತದೆ ಹೇಳ್ತೀನಿ. ಈಗ ನೋಡಪ್ಪ, ಇಷ್ಟಾಗಲ್ಲ ಭೂಮಿ ಅದೆ, ಆ ಭೂಮಿಯಲ್ಲಿ ಜೀವ ಇದ್ರೆ ನಾವು ಏನಾದ್ರು ಬೆಳೆ ಬೆಳಿಬಹುದು. ಜೀವ ಹೋದ್ರೆ ಏನಾಯ್ತದೆ, ಏನು ಬೆಳೆಯಕ್ ಆಗಕ್ಕಿಲ್ಲ. ಅಲ್ಲಿಗೆ ಏನಾದಂಗಾಯ್ತು, ನಮ್ ಕೈಲಿರೋ ಭೂಮಿ ಗಾತ್ರ ಕಡಿಮೆ ಆದಂಗಾಯ್ತು. ಅದಕ್ಕೆ ಬರಡು ಬಿದ್ದೋಯ್ತದೆ, ಅದು ಇದ್ರು ಇಲ್ದಂಗ ಆಯ್ತದೆ. ಸುಬ್ಬಣ್ಣ, ನೀ ಹೇಳದ್ಮೇಲೆ ನೆನಪಾಯ್ತು, ನಾವು ಸ್ಕೂಲ್ನಾಗ ಓದ್ಬೇಕಾರ ಎಂತದ್ದು ಚಕ್ರ ಸರಪಳಿ ಕಂಡಂಗ ಒಂದ್ ಪಾಠ ಹೇಳ್ಕೊಡೋರು, ಒಂದಿದ್ರೆ ಇನ್ನೊಂದು, ಒಂದಿದ್ರೆ ಇನ್ನೊಂದು, ಒಂದಕ್ಕೊಂದು ಸಂಬಂಧ, ಹಂಗಿದ್ರೆಯೇ ಅದು ಸರಪಳಿ ಸರಿಯಾಗಿರೋದು. ಅಲ್ಲಿ ಅವರು ತಜ್ಞರು ಬಂದಿದ್ರು, ಅವ್ರೇನ್ ಹೇಳಿದ್ರು, ನಾವು ಬರೀ ಊರ ಬಗ್ಗೆ ಮಾತಾಡ್ತೀವಿ, ಊರು ಊರಿನ ಸುತ್ತಮುತ್ತ ಮರ ಗಿಡಗಳೆಲ್ಲ ಇರಬೇಕು, ಜಮೀನ ಸುತ್ತ ಗಿಡ ನೆಡಿ, ಈ ಗಿಡ ಇಷ್ಟು ವರ್ಷಕ್ಕೆ ಬರ್ತದೆ, ಆ ಗಿಡ ಅಷ್ಟು ವರ್ಷಕ್ಕೆ ಬರ್ತದೆ, ಇದು ಕುಯಿಲಾದರೆ ಎಷ್ಟು ಕಾಸು ಸಿಗ್ತದೆ ಅಂತ. ಅರಣ್ಯದಲ್ಲೂ ಈ ಸಮಸ್ಯೆ ಶುರುವಾದಂತೆ. ಅರಣ್ಯದಲ್ಲಿ ಏನಾಗ್ತಾ ಇದೆ, ಅರಣ್ಯ ನಾಶ ಬೇರೆ ಬೇರೆ ಕಾರಣಗಳಿಂದ. ಒಂದು ಬೆಂಕಿ ಆಗ್ಬೋದು, ಇನ್ನೊಂದು ಅಲ್ಲಿ ಸುತ್ತಮುತ್ತ ಇರುವಂತ ಜನರು ಉರುವಲು, ಇದಕ್ಕೋಸ್ಕರ ಮಾಡುವಂತದ್ದು. ಉರುವಲು ಅಂದ್ರೆ ಸೌದೆ ಕಟ್ ಮಾಡ್ಕೊತಾರಲ್ಲಪ್ಪ. ಇನ್ನೊಂದೇನಾಯ್ತದೆ ಅಂದ್ರೆ ಗಿಡಗಳಿಗೆ ಗಿಡಗಳೇ ಶತ್ರುಗಳು, ಆತರ ಶತ್ರುಗಳು ಗಿಡಗಳು ಜಾಸ್ತಿ ಆಗ್ಬಿಟ್ರೆ, ಕಳೆಗಿಡ ಬೆಳೆದಂಗೆ ಆತರದ್ದೆಲ್ಲ ಬೆಳೆಯಕ್ ಶುರುವಾದಂತೆ. ಈ ಕೆಲವರು ಹೇಳ್ತಾ ಇದ್ರು, ಇಂತಿಂಥ ಅರಣ್ಯದಲ್ಲಿ ಇಷ್ಟು ವರ್ಷದಿಂದ ಈ ತರ ಮರಗಳಿದ್ವು, ಈಗ ಕೆಲವು ಬೇಕಾಗಿರುವಂತ ಮರಗಳು, ಪರಿಸರಕ್ಕೆ ಪೂರಕವಾಗಿರುವಂತ ಮರಗಳ ಬದಲಾಗಿ ಕಳೆ ಜಾತಿ ಅಂತ ಕೆಲವು ಮರಗಳು ಸೃಷ್ಟಿಯಾಗವೆ. ಅದೇನಾಯ್ತದೆ, ಯಾವತ್ತಿದ್ರು ಅಪಾಯ. ಈ ಲಂಟನ ಕಂಟಕ ಪ್ರಾಯ ಮರಗಳು, ಈಗ ಲಂಟನ, ಲಂಟನದ ಏನಂದ್ರೆ ಗುಣ, ಒಂದಿಷ್ಟು ಜಾಗ ಸಿಕ್ಕರೆ ಸಾಕು ಅದು ಅಪ್ಕೊಂಡು ಅಪ್ಕೊಂಡು ಅಪ್ಕೊಂಡು ಹೋಯ್ತದೆ. ಯಾವಾಗ ಇದು ಅಪ್ಕೊಂಡು ಹೋಯ್ತು, ಆ ಜಾಗದಲ್ಲಿ ಬೇರೆ ಮರಗಳಿಗೆ ಅವಕಾಶ ಇರಲ್ಲ, ಎಲ್ಲ ಅದೇ ತುಂಬ್ಕೊಬಿಡ್ತದಲ್ಲವ. ಆಮೇಲೆ ಇನ್ನೊಂದೇನು ಗೊತ್ತಾ ರಾಜಣ್ಣ, ಈ ಕಾಡಲ್ಲಿ ನಾವು ಅನ್ಕೋತೀವಿ ಕಾಡಕ್ಕೆ ಯಾರು ಹೋಗಿ ಬೀಜ ಹಾಕಿದ್ರು ಚೆನ್ನಾಗಿ ಬೆಳೆದಿಲ್ವಾ, ಹಂಗೆ ಬೆಳೆದದೆ ಅಂತ. ಕಾಡಲ್ಲೂ ಆ ಥರ ಪರಿಸ್ಥಿತಿ ಇಲ್ವಂತೆ. ಕೆಲವೊಂದು ಕಾಡಿನ ಮರಗಳು ಕಮಲಕ, ಈಗೇನೋ ನಾನು ಹೋಗ್ಬಿಟ್ಟು ಬೀಜ ತತ್ತೀನಿ ಅದನ್ನು ಸಸಿ ಮಾಡ್ತೀನಿ ಅಂದರೆ ಊಟಕ್ಕಿಲ್ವಂಥವು. ಆಮೇಲೆ ಅವುಗಳಿಗೆ ಇಂಥದ್ದೇ ಅದು ಅದು ಆ ಹಣ್ಣನ್ನ ಒಂದು ಪಕ್ಷಿ ತಿಂದು ಅದು ಪಿಕ್ಕೆ ಪಿಕ್ಕೆ ಎಲ್ಲ ಆದ್ರೆ ಆಗ ಅದಕ್ಕೆ ಮೊಳಕೆ ಬರುವಂತ ಶಕ್ತಿ ಇದೆಯಂತೆ. ಒಂಥರ ಸಂರಕ್ಷಣೆ ಮಾಡಿ ಬೀಜ ಸಂರಕ್ಷಣೆ ಮಾಡ್ತಾರಲ್ಲಪ್ಪ, ಬೀಜೋತ್ಪಾದನೆ ಅಂದ್ಬಿಟ್ಟು ಮಾಡ್ಬಿಟ್ಟು ಬಿತ್ತದ್ರೆ ಚೆನ್ನಾಗ್ ಬರಕಿರೋವು. ಹಂಗೆ ಈ ಪಕ್ಷಿ ಹೊಟ್ಟೆಲೆ ಅದಾಗ್ಬಿಡ್ಬೋದೇನೋ ಸುಬ್ಬಣ. ಆಮೇಲೆ ಕೆಲವರು ಮಾಡ್ತಾವ್ರೆ ಏನಂದ್ರೆ ಬೀಜದ ಉಂಡೆಗಳು ಮಾಡೋದು. ಏನಂದ್ರೆ ಈಗ ಒಂದ್ ಬೀಜನ ಆಯ್ಕೆ ಮಾಡ್ಕೊಂಡು ಅದಕ್ಕೊಂದು ಮಣ್ಣು ಎಲ್ಲ ಇಟ್ಕೊಂಡು ಅದಕ್ಕೆ ಆ ಮೊಳಕೆ ಒಡೆದು ಸಸಿ ಆಗೋ ತನಕ ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳೆಲ್ಲ ಆ ಒಂದು ಚೆಂಡಿನಲ್ಲಿ ಇರುವಂಗೆ ಉಂಡೆಯಲ್ಲ ಸಿಗುವಂಗೆ ಮಾಡಿ ಅದನ್ನ ಕಾಡು ಪ್ರದೇಶಕ್ಕೆ ಹಾಕೋದು ಅಂತ. ಆ ತರ ಪದ್ಧತಿನಲ್ಲೂ ನೀವು ಎಲ್ಲಾ ಮರಗಳನ್ನು ಬೆಳೆಸಕ್ ಆಗಕ್ಕಿಲ್ಲ ಅಂತಿದ್ರು ತಜ್ಞರು. ಅದು ನಾವು ತಿಳ್ಕೊಂಡ್ರೆ ಸುಲಭ ಅಲ್ಲ. ನೀವು ಗದ್ದೆನಲ್ಲಿ ಹೆಂಗೆ ಭತ್ತ ಹಂಗೆ ಉರುಳಿ ಕಾದು ಇದು ಕಾಳು ಬೆಳ್ಕೋತೀರಿ ಅದಕ್ಕೆ ಹೆಂಗೆ ಬಿತ್ತನೆ ತತ್ತೀರಿ, ನಾವು ಅದಕ್ಕೆ ಆ ಥರನೇ ಏನು ಮಾಡಿದ್ವಿ, ದೇಸಿ ತಳಿಗಳನ್ನೆಲ್ಲ ಅರಣ್ಯಗಳಿಗೆ ಹೋಗಿ ಅವುಗಳು ಆ ಮರಗಳಲ್ಲಿ ಒಂದಿಷ್ಟು ಬೀಜ ಸಂಗ್ರಹಣೆ ಮಾಡಿಕೊಂಡು ಯಾವ ಸಂದರ್ಭದಲ್ಲಿ ಮಣ್ಣಿಗೆ ಹಾಕಿದ್ರೆ ಅವು ಮೊಳಕೆ ಹೊಡಿತವೆ ಅಂತ ಪರೀಕ್ಷೆ ಮಾಡ್ಕೊಂಡು ಮಾಡಿ ಆ ಜಾಗದಲ್ಲಿ ಹೋಗಿ ಮಣ್ಣಿಗೆ ಹಾಕೋ ಕೆಲಸ ಮಾಡ್ತಾ ಇದೀವಿ. ಬಿತ್ತನೆ ಮಾಡಬೇಕು ಅಂತ. ಮಣ್ಣಿನ ಅಂದ್ರೆ ಕಾಡಿನ ಅಂಚಲ್ಲಿ ಕಾಡು. ಈಗ ನಾವ್ ಅನ್ಕೊಂಡಂಗೆ ಇತ್ತಲ್ಲ ಬಿಡು, ಕಾಡು ಬೆಳೆದಂಗ್ ಬೆಳೆದವೆ ಅಂತ ಅಲ್ಲೂ ಹೊಸ ತೊಂದರೆ ಆಯ್ತದೆ. ಆಮೇಲೆ ಕಮಲವ್ವ ಇನ್ನೊಂದು ಕವ, ಈಗ ಸುಬ್ಬಣ್ಣ ಹೇಳ್ತಿರೋದು ನನಗ್ ನಿಜ ಅನಿಸ್ತಾ ಇದೆ. ಈಗ ಕಾಡಿನಲ್ಲಿ ಮೊದಲಿದ್ದ ಪಕ್ಷಿಗಳಿದ್ದವ ಏನವ, ನಮ್ಮ ಊರಲ್ಲೇ ತಕೋ ಗುಬ್ಬಚ್ಚಿ ಎಲ್ಲಿದವು ಏನವ, ಕಿಚಿ ಕಿಚಿ ಕಿಚಿ ಕಿಚಿ ಅನ್ನವಲ್ಲ, ಈಗ ಎಲ್ಲಿದವು? ಅದೇ ವಿಷಯ, ಒಬ್ರು ಅರಣ್ಯ ಅಧಿಕಾರಿಗಳು ಒಂದ್ಸಲ ಬಂದಿದ್ರು, ಹೇಳ್ತಿದ್ರು ಅದ್ ಯಾವ್ದೋ ಒಂದ್ ಪಕ್ಷಿ ಅದ್ರದ್ದು ಸಂತತಿ ನಾಶ ಆಗೋಯ್ತಂತ ಕಣಣ್ಣ. ಆ ಪಕ್ಷಿ ನಾಶ ಆದದಕ್ಕೆ ಅದ್ ಏನ್ ಹಣ್ಣು ತಿಂತಿತ್ತೋ ಆ ಗಿಡನೂ ನಾಶ ಆಗೋಯ್ತಂತೆ. ಹೌದು, ಅದನ್ನೇ ನಾನು ಹೇಳಕ್ ಬಂದದ್ದು. ಆ ಪಕ್ಷಿಗಳು ಪಿಕ್ಕೆ ಇಕ್ತಿದವಲ್ಲವಾ ಇಕ್ಕಿಯ, ಅವೆಲ್ಲ ಇಲ್ಲ ಈಗ ಪಕ್ಷಿಗಳು. ಅವು ಏನಂದ್ರೆ ಆ ಕಾಡಿನಲ್ಲಿ ವಾಸ ಮಾಡೋ ಪಕ್ಷಿಗಳೇ ಬೇರೆ ಇರ್ತವೆ. ನಮ್ಮ ಊರೊಳಗಡೆ ಬರೋವು ಹೋಗವು ತಿನ್ನವು ಕೂಗವು ಬೇರೆ ಪಕ್ಷಿಗಳು, ಪ್ರತಿ ದಿವಸ ನಾವು ನೋಡವು. ಅವು ಪಕ್ಷಿಗಳ ಸಂತತಿನೇ ಇಲ್ಲ ಅಂದ್ಮೇಲೆ ಇನ್ನು ಕಾಡಿನಲ್ಲಿ ಮರೆಯಲ್ಲಿ ಬೆಳೆದವು. ಕಾಡಲ್ಲಿ ಇರ್ಲಿಕ್ಕಣ್ಣ, ನಾನು ಈ ರಸ್ತೆಲ್ಲೇ ತಗೋ, ನಾವು ಹೋದ್ವಾರ ಮಗಳ ಮನೆಗೆ ಅಂತ ಬೆಂಗ್ಳೂರ್ಗೆ ಹೋಗಿದ್ನ, ಏನ್ ರಸ್ತೆ ಪಕ್ಕ ಒಂದು ಮರ ಇಲ್ಲ ಕಣ್ಣ, ಎಲ್ಲ ಕಡ್ದಾಕ್ ಬಿಟ್ಟಿದಾರ ಅಗ್ಲಿ ಕಣ ಅಂತೆ. ಸೆಕೆ ಯಾಕೆ ಹೇಳ್ತೀಯ, ನಂಗೆ ನೀರು ಕುಡ್ದು ಕುಡ್ದೆ ಸಾಕಾಗೋಯ್ತು. ನೋಡವ ಹಿಂಗೆ ಈ ನಗರಗಳನ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡು ನಾವು ಇದೆಲ್ಲ ಒಂದ್ಸರಿ ಓದಿದಿಕ್ಕವ ನಾನು ಪೇಪರ್ಲ ಎಲ್ಲ ಬಂದಿತ್ತು ಅಂತ ಕಾಣ್ತದೆ. ಆಗ ಹಿಂದೆ ಅಂತೆ ಕಾಡುಗಳನ್ನ ಕಡಿದು ನಾಡುಗಳನ್ನಾಗಿಸೋಣ ಅಂತ ಒಬ್ರು ರಾಜುರಂಗ್ ಅಂತಿದ್ರಂತೆ. ಏನು ಜಾಗವಿಲ್ವೇ, ಕಾಡುಗಳನ್ನ ಕಡಿದು ನಾಡುಗಳನ್ನ ಮಾಡ್ಕೊಂಡು ಬಿಡೋಣ, ಜಾಗಕ್ಕೇನು ಕೊರತೆಯ ನಮಗೆ ಅಂತಂದಿದ್ರಂತೆ. ಈಗ ಈ ಕಾಡುಗಳನ್ನೆಲ್ಲ ಕಡ್ದಾಕ್ಬಿಟ್ಟು ನಾಡು ಮಾಡ್ಕೊಬಿಟ್ರೆ ಮುಂದೆ ಆಗುವಂತ ವೈಜ್ಞಾನಿಕವಾಗಿ ಇವೆಲ್ಲ ತೊಂದರೆ ಆಗೋದು. ಅದು ಎಲ್ಲಿಗೆ ಬರ್ತದೆ ಗೊತ್ತ? ಈಗ ಸುಬ್ಬಣ್ಣ ನೀವ್ ಒಂದ್ ಪ್ರಶ್ನೆ ಕೇಳದ ಗೊತ್ತಾಯ್ತಾ? ಏನಪ್ಪ, ಭೂಮಿ ಹೆಂಗ್ ಕಮ್ಮಿ ಆಗೋದದು ಅಂತ. ಕಾಡ್ ಕಡ್ದು ನಾಡನ್ನ ಮಾಡ್ಕತಾ ಹೋದ್ರೆ ನೀರಿನ ಮಟ್ಟ ಜಾಸ್ತಿ ಆದದಂತೆ ಸಮುದ್ರದ್ದು. ಈಗ ಭೂಮಿನೆಲ್ಲ ಮುಚ್ಚಕೋಬತ್ತದ ನೀರು, ಆವರ್ಸ್ಕೊಂಡ್ಬಿಟ್ರೆ ಇನ್ನೇನು ಭೂಮಿ ಮೇಲೆ ನಾವಿದ್ದೀವಿ ಭೂಮಿ ಅಲ್ಲಕಪ್ಪ, ಭೂಮಿನೆಲ್ಲ ಆವರ್ಸ್ಕೊಂಡ್ಬಿಟ್ರೆ ನೀರು, ನಾವು ಭೂಮಿ ಮೇಲೆ ತಾನೇ ಇರೋದು, ನಾವು ಮುಳುಗಡೆ. ಈಗ ರಾಜಣ್ಣ ಯಾವ್ದಕ್ಕೂ ಎಚ್ಚರಿಕೆ ಇದ್ಬೋದು, ಬೆಟ್ಟ ಗಿಟ್ಟ ನೋಡ್ಕೊಬಿಡಪ್ಪ. ನೀನು ತಾತನ ಕಾಲದಲ್ಲಿ ಅದೆಲ್ಲ ತಮಿಳ್ನಾಡಾಗ ಒಂದು ಊರಿತ್ತಂತೆ, ಧನುಷ್ಕೋಟಿ ಅಂತ, ಮುಳುಗವಾಯ್ತಂತಲ್ಲ ಈಗ ಅದು ಅದಿಲ್ಲ. ಈಗ ಅದು ಆಳದಲ್ಲಿ ಏನಾರು ಇತ್ತ ಅದು, ಅಲ್ಲೇ ಅಲ್ಲಿ ಜನ ಎಲ್ಲ ವಾಸ ಇದ್ರು ಕಣ್ಣ, ಮುಳುಗೆ ಹೊಂಟೋಯ್ತಾ ಅದು. ಈಗ ಕಷ್ಟ ಕಪ್ಪ, ಹೊಸಿ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಚಾಮುಂಡಿ ಬೆಟ್ಟಕೊಂಡೋಗ್ಬಿಡು ಅಲ್ಲಿ ಬೆಸ್ಟ್. ಅದ್ಯಾಕೆ ಹಿಮಾಲಯ ಪರ್ವತ ಕತ್ಕೊ ಕೂತ್ಕ ನೀನು? ಅಲ್ಲಕಪ್ಪ ಎತ್ತಿರುವಂತ ಸ್ಥಳದಲ್ಲಿದ್ರೆ ಬಚಾವಾಗ ಬದುಕ. ಹೇಳದ್ದು ನಾ ಹೇಳದ್ದು ಕಾಡನ್ನೆಲ್ಲ ಕಡ್ದು ನಾಡ್ ಮಾಡ್ಬೇಕು ಅಂದಿಲ್ಲ, ಅದಕ್ಕೆ ನೀನು ಬಂದ್ಬಿಡು ತಗಡಿಕೆ. ಚಾಮುಂಡಿ ಬೆಟ್ಟ ಯಾವ್ದಕ್ಕೂ ರೆಡಿ ಆಗಿರಿ, ಚಾಮುಂಡಿ ಬೆಟ್ಟ ಕತ್ಬಿಡವು, ಎತ್ತರವಾಗಿರುತ್ತೆ, ನೀರ್ ಬಂದ್ರು ಅಲ್ಲಿವರೆಗೂ ಬರಕಿಲ್ಲ ಅಲ್ವಾ. ನಮ್ಮಂಗೆ ಸಾವಿರಾರು ಜನ ಹತ್ಬಿಡ್ತಾರೆ ಕಣ್ಣ ಅವತ್ತಿನ ದಿನಕ್ಕೆ, ಓ ಜಾಗ ಅಲ್ಲೂ ಸಿಕ್ಕಿಲ್ಲ. ನೀ ಚಾಮುಂಡಿ ಬೆಟ್ಟ ತಕೋಬಿಡ, ನೀನು ಹಿಮಾಲಯ ಕೊಂಡೋಗು ನೀನು. ನೋಡಪ್ಪ ಹಿಮಾಲಯಕ್ಕೆ ಯಾವ ಬಸ್ ಹೋದದು ಅಂತ ಕೇಳ್ಬಿಟ್ಟು, ಕೆಂಪ್ ಬಸ್ ಹೋದಣ ಹೋಯ್ತ ಕರ್ಕ ಹೋಯ್ತ ಕೂತ್ಕೊ. ಇವತ್ ಹತ್ತು ಹೋಗೋ ದಿನ ಹೋಯ್ತದೆ. ಈಗ ಹಂಗ ರಾಜಣ್ಣ ನೀ ಹೇಳದಂಗೆ ಮುಳುಗೋಗದೆ ಇರ್ಬೇಕಾದ್ರೆ ಏನಪ್ಪ ಮಾಡ್ಬೇಕು ನಾವು? ಕಾಡ್ನ ಕಡಿಯೋದನ್ನ ನಿಲ್ಲಿಸ್ಬೇಕು. ಆಮೇಲೆ ಸುಬ್ಬಣ್ಣ ಹೇಳ್ತೀನಿ ಕೇಳು. ನೋಡಪ್ಪ ಈಗ ಎರಡ್ ಮೂರು ಅಂಶಗಳನ್ನ ಹೇಳಿದ್ರು. ಒಂದು ನದಿ ನೀರು ಅಥವಾ ನೀರಿನ ಮೂಲಗಳೇನಿದೆ ಅದನ್ನ ನಾವು ಚೆನ್ನಾಗಿಟ್ಕೋಬೇಕು. ಚೆನ್ನಾಗಿಟ್ಕೊಳ್ಳೋದು ಅಂದ್ರೆ ಹೆಂಗೆ? ಈಗ ನಮ್ಮಲ್ಲಿ ರಾಜಕಾಲುವೆ ಅಂತೆಲ್ಲ ಹೇಳ್ತಿದ್ರು, ರಾಜಕಾಲುವೆಗಳೆಲ್ಲ ಏನಾಗ್ತಿತ್ತು, ಬಿದ್ದಂತ ನೀರು ಅವುಗಳ ಮೂಲಕ ಹರಿದು ಸೇರ್ಬೇಕಾದ ಜಾಗ ಸೇರ್ಕೊಳ್ಳೋದು ಕೆರೆಗೋ ನದಿ ನೀರಿನ ಮೂಲಗಳು, ಒಂದು ಕೆರೆಗೋ ಮಾಡಿದ್ರು, ಹಿಂಗ್ ಮಾಡಿದ್ರು ಅದನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡ್ಬೇಕು. ನೀರಿನ ಮೂಲಗಳನ್ನ ಸಂರಕ್ಷಣೆ ಮಾಡದೆ ಹೋದ್ರೆ ಬಿದ್ದಂತ ನೀರು ಅದರ ಉಪಯುಕ್ತತೆ ಕಡಿಮೆ ಆಯ್ತದೆ ಅಂತ. ಇನ್ನೊಂದು, ನದಿ ದಡದಲ್ಲಿ ಆದಷ್ಟು ಗಿಡ ಮರಗಳನ್ನ ನೆಡಬೇಕು. ನಿಜ ಕಪ್ಪ, ನಿಜ ನಿಜ ಆಯ್ತಾ. ಆಮೇಲೆ ನೈಸರ್ಗಿಕ ಕೃಷಿ, ರಾಜಣ್ಣ ತಿಳ್ಕೊಪ್ಪ, ಈಗ ಕೃಷಿನಲ್ಲೂ ಅಷ್ಟೇನೆ ಖರ್ಚು ಕಡಿಮೆನಾ, ಈಗ ಅನಾವಶ್ಯಕವಾಗಿ ರಾಸಾಯನಿಕಗಳನ್ನ ತರೋದೆಲ್ಲ ಕಡಿಮೆನಾ, ಆಮತ್ತೆ ಕೆಲವೆಲ್ಲ ಕೆಲವೊಂದು ಬೆಳೆಗಳಿಗೆ ಉಳುಮೆನೂ ಬೇಕಾಗಕ್ಕಿಲ್ಲ. ಮುಕ್ಕಾಲ್ಪಾಲ್ ಕಮ್ಮಿ ಮಾಡ್ಬಿಟ್ಟಿನ ಕಣ್ಣಿಯೊಳಗೆ ರಾಸಾಯನಿಕ. ಆಮೇಲೆ ನೋಡಪ್ಪ ಇವಂದು ಇವನ್ ವಿಷಯಕ್ಕೆ ಬರೋಣ. ಈಗ ಯಾರ್ದಪ್ಪ ಈಗ ಅದೇ ಭೂಮಿ ಆಗಲ್ಲ ಕಡಿಮೆ ಮಾಡ್ಕೊಂಡವ್ರು ಏನ್ ಮಾಡ್ಬೇಕು ಅಂತ, ಎಲ್ಲಿ ನನ್ ಜಮೀನ್ ಕಮ್ಮಿ ಆಗ್ಬಿಟ್ಟದ ಅಂತ ಭೂಮಿ ಕಮ್ಮಿ ಅದ ಹಂಗೆ ಆಯ್ತದೆ. ಮತ್ತೆ ನಂದು ಇರ್ಲಿ ಹೇಳು, ಆಮೇಲೆ ಮಾತಾಡ್ತೀನಿ ನಾನು. ಈಗ ಬಂಜರು ಹಾಗೂ ನಿರುಪಯೋಗಿ ಭೂಮಿ ಏನಿರುತ್ತೆ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು. ಆ ಜಾಗಕ್ಕೆ ಬೆಳೆಯುವಂತ ಕೆಲವೊಂದು ಸಸ್ಯ ಪ್ರಕಾರಗಳು ಇರ್ತವೆ, ಅದನ್ನ ಬೆಳೆಸೋದು ಮೊದಲು. ಹಂಗೆ ಕ್ರಮೇಣ ಕ್ರಮೇಣ ಕ್ರಮೇಣ ಅದೇನಾಯ್ತದೆ, ಅದ್ ಬೆಳೀತಾ ಇದ್ದಂಗೆ ವಸಿ ಭೂಮಿ ಫಲವತ್ತತೆ ಆಯ್ತದೆ, ಮಣ್ಣೆಲ್ಲ ವಸಿ ಸುಧಾರಣೆ ಆಯ್ತದೆ. ನಿಜ ನಿಜ. ಹಂಗೆ ಎರಡ್ ಮೂರ್ ವರ್ಷ ಹಂಗ ಹಾಕಿದ್ರೆ ಮೂರ್ ನಾಲ್ಕನೇ ವರ್ಷಕ್ಕೆ ಅದರೊಂದು ಬೆಳೆ ಬೆಳಿಬಹುದು, ಆ ತರ ಭೂಮಿ ತಯಾರಾಯ್ತದೆ. ಅದನ್ನ ನಾವು ಮಾಡ್ಕೋಬೇಕು ಹೇಳೋದು. ಮೊದ್ಲು ಇವನ್ಗೆ ಹೇಳು, ಅವ್ರ ಅಪ್ಪ ಆ ಪಾರ್ಟಿ ಜಮೀನ್ ಮಾಡಿ ಮಡ್ಗವನ, ಎರಡ್ ಎಕರೆ ಮೂರ್ ಎಕರೆ ಬೇಜಲ್ ಬಿಟ್ಟನ ಹಂಗೇನೆ ಸುಮ್ನೆ ಮಾಡದೆ. ಕಮಲವ್ವ ನೀನು ನೀನ್ ನೋಡಿಲ್ವ ಕಲ್ಲ ಎಷ್ಟಿದ್ದೋ ಕಲ್ಲು ಅಲ್ಲಿ ಎಲ್ಲ ನೀವು ಎತ್ತಾಕ್ಲಿಲ್ವಾ? ಯೋ ಕಲ್ಲೆಲ್ಲ ಇಲ್ಲಿ ಕೇಳಿಲಿ, ಏ ಕಲ್ಲ ಎತ್ತಾಕಿ ಭೂಮಿಯ ಚಂದ ಉತ್ತು ಅದ ಮಾಡ್ಕೊಂಡು ಒಂದೆರಡು ದಪ್ಪ ರಾಗಿ ಎಲ್ಲ ಬೆಳೆದೋ, ಜೋಳನು ಬೆಳೆದೋ, ಆದ್ರೆ ಏನಂದ್ರೆ ಅದು ಬೆಟ್ಟ ತಪ್ಪಲಲ್ಲದೆ ಬೆಟ್ಟ ತಪ್ಪಲಲ್ಲಿ ಇರೋದ್ರಿಂದ ಕಲ್ಲು ಜಾಸ್ತಿ ಅಲ್ಲಿ. ಅಯ್ಯೋ, ಬೆಟ್ಟ ತಪ್ಪಲಲ್ಲಿ ಇಳಿಜಾರಲ್ಲಿ ಬೆಳೆಯಂತ ಬೆಳೆಗಳನ್ನೇ ಬೆಳೆಯೋಣ. ಇಲ್ಲಿಗೆ ಅವ ಕಾಲ್ನೇ ಹಾಕ್ಲಿಲ್ಲ ಇವ ರಾಜಣ್ಣ. ಭೂಪತಿ ಅಂದ್ರೆ ಇವನೇ. ಯಾಕಪ್ಪ ನಿನ್ ಎಲ್ಲಾನು ನಾನೇ ಮಾಡ್ಬೇಕು ಅಂತಿಲ್ಲ ಅದಕ್ಕೆ ನೋಡಪ್ಪ, ನಾನು ಇರಕ್ಕಿಲ್ವ. ಅಯ್ಯೋ, ಇವನ್ ಸಿಂಹಸ್ನ ಹಾಕೊಂಡ್ಬಿಟ್ಟು ಕೂತ್ಕೊಂಡ್ಬಿಡ ಅಲ್ಲೇ ಮೇಲೆ ಬೆಟ್ಟದ ಮೇಲೆ. ಈಗ ಇವನ್ ಹೆಂಗೆ ಗೊತ್ತಾ ರಾಜಣ್ಣ, ಇವನು ಮುಂದಿನ ವರ್ಷ ಪರಿಸರ ದಿನ ಬರ್ಬೇಕು. ಆಗ ಪುನಃ ನೋಡಪ್ಪ ಆ ಮಕ್ಕಳನ್ನೆಲ್ಲ ಕಟ್ಕೊಂಡು ಬೀದ್ ಬೀದಿಲಿ ಕೂಕೊಂಡು ನೋಡವ್ವ. ಕಮಲವ್ವ, ನಾವು ವರ್ಷದಲ್ಲಿ ಎಷ್ಟೊಂದು ಹಬ್ಬ ಮಾಡ್ತೀವಿ ಅಲ್ವವ್ವ, ಎಂತೆಂತ ತಿಂಡಿ ಮಾಡ್ಕ ತಿಂದವು ನಾವು. ಆ ಹಬ್ಬ ಅದ್ ಮಾಡಿದ ದಿವಸಕ್ಕೆ ಹೊಸ ದುಡ್ಕಂತೆ ಒಂದಿನೂ. ಓ, ಎಲ್ಲ ಹಬ್ಬಗಳಿಗೂ ಅಷ್ಟೇ. ಇವತ್ತು ಹಬ್ಬ ಆಯ್ತಾ, ಮಾರನೆ ದಿವಸಕ್ಕೆ ಇವತ್ತು ಸಿಹಿ ಇದ್ರೆ ನಾಳೆಗೆ ಖಾರ ಆಗಲೇಬೇಕು. ಹಂಗಾಗ್ಬಿಟ್ಟದೆ ಈಗ. ಹಬ್ಬ ಒಂದು ವಸ್ತು ಹುಡ್ಕೊಂಡು, ಹಬ್ಬ ಒಂದು ವಸ್ತು ಹುಡ್ಕೊಂಡು ಎಷ್ಟು ಮಾಡಿದವನು ಏನವ. ಆದರೆ ಆ ಎಲ್ಲ ಹಬ್ಬಗಳಿಗಿಂತ ನನಗನ್ಸೋದು ರಾಜಣ್ಣ, ಈ ಪರಿಸರದ ಹಬ್ಬ ಮೊನ್ನೆ ನಾವು ಮಾಡಿದ್ವಲ್ಲಪ್ಪ, ಏನೇ ಅದು ಪರಿಸರ ಇದು ದುಡುಕು ಗಿಡಕು ಏನಿಲ್ಲ, ಈ ದುಡಿಯೋಣ ಬಾ ಅಷ್ಟೇ. ಇದ ದುಡಿಬೇಕು ಅಷ್ಟೇ ಇದು. ಈಗ ಬಿಸಿಬೇಳೆ ಬಾತು ಅಂತ ಮೊನ್ನೆ ಹಂಗೆ ಆಯ್ತು. ಇವನು ಹಿಂಗ್ ಹೋಗವನ ಸೋಮಶೇಖರಪ್ಪನ ಕಟ್ಕೊಂಡು ಆ ಸ್ಕೂಲ್ಗೆಲ್ಲ ಹೋದ, ಒಳ್ಳೆ ಕೆಲ್ಸನೇ ಮಾಡ್ದ. ಯಾರೋ ಹೇಳಿ ಅವ್ರು ಇವನ್ಗೆ, ಸೋಮಶೇಖರಪ್ಪ ನೆನ್ನೆ ಏನೋ ಮಾರ್ಕೆಟ್ ಅಲ್ಲಿ ಮಾತಾಡ್ತಾ ಇದ್ರು ಬಿಸಿಬೇಳೆ ಬಾತು ಮೊಸರನ್ನ ಮಾಡಿಸ್ಬೇಕು ಅಂತ. ಇವನ್ ಕಿವಿಗೆ ಬಿದ್ದದೆ ಹೋಗವನೆ. ಇವನು 12:30 ಆಯ್ತು, 1 ಗಂಟೆ ಆಯ್ತು, 10:00 ಹೊರಟ ಜಾತ. ವಾಪಸ್ ಹೋದಾಗ 1 ಗಂಟೆ ಅದೇನೋ ಹೇಳದ್ನಲ್ಲ ಕರಿಯಪ್ಪನ ಇದು ತಂಪಾದ ಪಾನೀಯ ಕುಡಿಸ್ದ, ಆಮೇಲೆ ಸ್ಕೂಲ್ ಹೋಯ್ತಾನೆ. ಆಮೇಲೆ ಇವನು ಕೇಳ್ತಾವನಂತೆ, ಇದೇನು ಬಿಸಿಬೇಳೆ ಅವತ್ತು ಬರಲೇ ಇಲ್ಲ ಅಂತ ಹೇಳವನ ಇವನು. ಇಲ್ಲ, ಅದೇನೋ ನಮ್ಮ ಅಡುಗೆ ಮಾಡೋರು ಇವತ್ತೇನೋ ರಜಾ ಹಾಕ್ಬಿಟ್ಟವ್ರೆ, ಭಾನುವಾರ ಬೇರೆ ಬಂದ್ಬಿಡ್ತಲ್ಲ, ಹಂಗಾಗಿ ಇವತ್ತು ಚಿತ್ರಾನ್ನ ಮಾಡಿದೀವಿ ಅಂತ. ಇವನು ಬಿಸಿಬೇಳೆ ಬಾತು ಬಿಸಿಬೇಳೆ ಬಾತು ಅಂದ್ಕೊಂಡು ಓಡಾಡಿದ್ದ. ಅದಕ್ಕೆ ನಾ ಹೇಳಿದ್ದು ಬಿಸಿಬೇಳೆ ಬಾತು ಚೆನ್ನಾಗಿರುತ್ತೆ ಅಂತ ಉಸಿ ಇದಿತ್ತು ಕವ. ಚಿತ್ರಾನ್ನ ಮಾಡಿಸಿದ್ರು ಪಾಪ, ಹೇಳದ್ಮೇಲೆ ಅದು ಮಾಡ್ಲೇಬೇಕಲ್ಲ ಅಲ್ವಾ. ಊಟದ ವಿಷಯದಲ್ಲಿ ಹಂಗೆ ತಪ್ಪಿಸ್ಕೊಳಕ್ ಆಗಕ್ಕಿಲ್ಲ. ಅದೇ ಬಿಸಿಬೇಳೆ ಬಾತು ಸುಬ್ಬಣ್ಣ ಹೋಗ್ಬಿಟ್ಟು ಮೈಸೂರಲ್ಲಿ ತಿನ್ಕ ಬಂದವ್ರೆ ಅಂದ್ಬಿಟ್ಟು ಅದನ್ನ ಹೇಳ್ತಿರೋದು. ಇಲ್ಲೂ ನಾವ್ ಮಾಡ್ಕ ತಿಂತಿದ್ದೋ, ಆದ್ರೆ ಹಿಂಗಾಗೋಯ್ತಲ್ಲ ಏನ್ ಮಾಡೋದು. ಚಿತ್ರಾನ್ನ ಮಾಡಿದವನು ನಮ್ಮನೆ ಪಕ್ಕದ ಹುಡುಗನೇ, ಹೋಗಿ ಮಾಡ್ಕೊಟ್ಬಿಟ್ಟು ಬಂದವನೆ. ಅವನ್ ತಿಂದಂತೆ ಒಂದಷ್ಟು ಕಳ್ಳ ಬೀಜ ಉರಿದಾಕಿಲ್ಲ ಚಿತ್ರಾನ್ನಕ್ಕೆ ಅಂತ ಇದ್ದಂತೆ. ಹೇಳು ಕಮಲವ್ವ, ಹೇಳು ಕಮಲವ್ವ, ನೀನೇ ಹೇಳು. ನೀನು ಸರಿಯಾಗಿದೆ ಬಿಡು. ಅಲ್ಲ, ಅವನು ಪರಿಸರ ದಿನ ಅನ್ಬಿಟ್ಟು ಸ್ಕೂಲ್ ಮಕ್ಕಳಿಗೆ ಅನ್ಬಿಟ್ಟು ಉಚಿತವಾಗಿ ಹೋಗಿ ಮಾಡ್ಕೊಟ್ಬಿಟ್ಟು ಬಂದವನೆ. ಏನ್ ಕೊಟ್ಟವ್ರ ಅದನ್ನ ಮಾಡ್ಕೊಟ್ಬಿಟ್ಟು ಬಂದವನೆ. ಅಲ್ಲೂ ಹೋಗ್ಬಿಟ್ಟು ಇವ್ ಕಡಲೆ ಬೀಜ ಉರ್ದಾಕಿಲ್ವ ಅಂತಂದ್ರೆ ಆ ಗಂಡ್ಗೆ ಹೆಂಗಾಗಿಲ್ಲ, ಹೆಂಗೂ ಆಗಕ್ಕಿಲ್ಲ, ಹಾಕ್ಬೇಕಾಗಿತ್ತು. ಸದ್ಯ ನಿಂಬೆಹಣ್ಣು ರಸ ಹಿಂಡಿದ ಅದಕ್ಕೆ ಚಿತ್ರನ ಆಗದ ಅದು ಯಾವ್ದೋ ಒಂಥರ ಅರಿಶಿಣ ಆಗ್ಬಿಡೋದು. ಏನೋ ಸುಬ್ಬಣ್ಣನ ಫ್ರೆಂಡ್ ಅಂತ ಸುಮ್ನೆ ಹೋಗವನ ಮಾತಾಡ್ದೆ. ಅರಿಶಿಣದ ಅನ್ನ ಆಗ್ಬಿಡೋದು ಅದು. ಸದ್ಯ ಏನೋ ನಿಂಬೆಹಣ್ಣು ಹಿಂಡಿದಕ್ಕಪ್ಪ ಪುಣ್ಯಾತ್ಮ, ಹೇಳ್ಬಿಡೋದು ಧನ್ಯವಾದಗಳು ಅವನಿಗೆ. ನಿಮ್ ಫ್ರೆಂಡೇ ಇರ್ಬೇಕು ಅವನು, ಅದಕ್ಕೆ ಏನೋ ಸುಬ್ಬಣ್ಣನ ಫ್ರೆಂಡ್ ಅಂತ ಸುಮ್ನೆ ಹೋಗವನು ಮಾತಾಡ್ದೆ. ಅರಿಶಿಣದ ಅನ್ನ ಆಗ್ಬಿಡೋದು ಅದು. ಸದ್ಯ ಏನೋ ನಿಂಬೆಹಣ್ಣು ಹಿಂಡಿದಕ್ಕಪ್ಪ ಪುಣ್ಯಾತ್ಮ, ಹೇಳ್ಬಿಡೋದು ಧನ್ಯವಾದಗಳು ಅವನಿಗೆ. ನಿಮ್ ಫ್ರೆಂಡೇ ಇರ್ಬೇಕು ಅವನು, ಅದಕ್ಕೆ ಹಂಗ ಮಾಡ್ರದವ. ಅದಕ್ಕೆ ಹೇಳವನೆ, ಅಲ್ಲ ಕಣಪ್ಪ ನೀನೇ ಅದೆಲ್ಲ ಒಸಿ ಕೈ ಒಂದಿಷ್ಟು ಕಡಲೆ ಬೀಜ ನಾನೇ ತಕೋಬೇಕಾಗಿತ್ತ. ಅಲ್ಲ ಕಣ್ ಸುಬ್ಬಣ್ಣ, ಅವತ್ತು ಮೇಡಮ್ನವ್ರು ಬಂದಿದ್ರಲ್ಲ, ಅದೆಂತದ ಕಳ್ಳೆ ಬೀಜ ಅಲ್ಲ, ಅದೆಂತದ ತಿಂಡಿ ಮಾಡೋದ್ನ ನೀನು ಮಾಡು ಮನ್ಲಿ ಅಂತ ಹೇಳ್ಕೊಡ್ಲಿಲ್ವಾ? ಅದನ್ನೇ ಮಾಡ್ಕೊಂಡು ತಕೊಂಡೋಗಿದ್ರೆ ಅದನ್ನೇ ಹಾಕ್ತಿರ್ಲಿಲ್ವ ಹುಡುಗ? ಇವ್ನು ಮಾಡಿದ್ರಲ್ವಾ, ಯಾವ ಮಾಡ್ರದ್ ನನಗೇನ್ ಗೊತ್ತಾ. ಅಯ್ಯೋ, ಒಳ್ಳೆ ನನ್ ಮೇಲೆ ಇದ್ ಮಾಡ್ತಾನಲ್ಲ ಪಯ್ಯ. ಅವತ್ ಕಲ್ತ್ಕೊಂಡಲ್ಲ ಮೇಡಮ್ ಬಂದ್ಬಿಟ್ಟು ನಮ್ಮ ಅಡಿಗೆ ಮನೇಲಿ ಹೇಳ್ಕೊಡ್ಲಿ ಮೇಡಮ್ ಅವ್ರ. ಅದಕ್ಕೆ ಆ ಕಡ್ಲೆ ಬೀಜದ ಉಂಡೆ ಅದ್ ನೀನೇ ಮಾಡ್ಕೊಂಡು ಮಕ್ಳಿಗೆ ಕೊಡ್ಬೇಕಿತ್ತು. ಓ, ಅದು ಮಾಡ್ಬೋದಾಗಿತ್ತು, ವಸ್ತ ಕಲ್ತ್ಕೊಂಡಿದ್ನಲ್ಲ, ಆಮೇಲೆ ಮುಂದ್ ವರ್ಷಕ್ಕೆ ಮಾಡ್ಕೊಳವ. ಇವನ್ ಹೆಂಗೆ ಅಂದ್ರೆ ಕಡ್ಲೆ ಬೀಜದ ಉಂಡೆ ಅದ್ ನೀನೇ ಮಾಡ್ಕೊಂಡು ಮಕ್ಳಿಗೆ ಕೊಡ್ಬೇಕಿತ್ತು. ಓ, ಅದು ಮಾಡ್ಬೋದಾಗಿತ್ತು, ವಸ್ತ ಕಲ್ತ್ಕೊಂಡಿದ್ನಲ್ಲ, ಆಮೇಲೆ ಮುಂದ್ ವರ್ಷಕ್ಕೆ ಮಾಡ್ಕೊಳವ. ಇವನ್ ಹೆಂಗೆ ಅಂದ್ರೆ ಈಗ ನಾಳೆ ಕಾರ್ಯಕ್ರಮ ಐತೆ ಅಂದ್ರೆ ಇವತ್ ಬೆಳಗ್ಗೆ ತಡಿಕೊಂಡು ಹೋಯ್ತಾನೆ ಪೇಟೆಗೆ. ಈಗ ಹಸಿರು ಪರಿಸರ ದಿನ, ಹಸಿರು ಶರ್ಟ್ ಹೊಲಿಸ್ಬೇಕು. ಬೆಳಿಗ್ಗೆ 10 ಗಂಟೆಗೆ ಹೋಗ್ಬಿಟ್ಟು ಇವನು ಬಟ್ಟೆ ಅಂಗಡಿಗೆ ಹೋಗೋದು, ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕೊನೆಗೆ ಎಲ್ಲಿ ವಸಿ ಗಿಟ್ತದೆ ಅಲ್ಲಿ ಹೋಗಿ ಬಟ್ಟೆ ತೊಗೆತಾನೆ, ಅಲ್ಲಿಂದ ಟೈಲರ್ ಅಂಗಡಿ ಹೋಯ್ತಾನೆ. ಸುಬ್ಬಣ್ಣ ನಮ್ಮೂರ್ಲೆ ಅವನಲ್ಲ ನಾಗಣ್ಣ ಟೈಲರ್ ಗೊತ್ತಾಯ್ತು, ಹೋಗಿ ಅವನ್ನ ಬೆಳಗಿನ ಸಂಜೆ ಗಂಟೆ ಹಿಂಸೆ ಮಾಡೇ ಹೇಳಿದೆಪ್ಪ, ಇವನ್ ಕೊಡೋ ಕಾಸಿಗೆ ಇನ್ಯಾರು ಹೊಲಿತಾರೆ, ನಾಗಣ್ಣೆ ಹೊಲಿಬೇಕು. ಇದೆಲ್ಲ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಅಲ್ಲ ಹಿಂಗ್ ರೆಡಿಮೇಡ್ ಸಿಕ್ತದಲ್ಲ ತಗೊಳ್ಳಲ್ವೇ, ಅದೇನು ರೆಡಿಮೇಡ್ ನನಗೆ ಇಷ್ಟ ಇಲ್ಲಕ್ಕವ, ನನಗೆ ಅಳತೆ ಸರಿ ನೋಡವ, ಅದೇನು ರೆಡಿಮೇಡ್ ಈ ಭುಜದ ಹತ್ರ ಸರಿಯಾಗಿ ಕೂತ್ಕೊಳಕಿಲ್ಲ ಶರ್ಟು, ಈ ತೋಳ ಹತ್ರ ಬಂದ್ಬಿಡುತ್ತೆ ಕೆಳಕ್ಕೆ, ಸರಿಯಾಗಿ ಸಿಕ್ಕಕ್ಕಿಲ್ಲ ಕರೆಕ್ಟ್ ಆಗಿ, ಅದಕ್ಕೆ ನಾನು ತಗೊಂಡ್ಬಿಟ್ಟು ರೆಡಿಮೇಡ್ ಈ ಭುಜದ ಹತ್ರ ಸರಿಯಾಗಿ ಕೂತ್ಕೊಳಕಿಲ್ಲ ಶರ್ಟು, ಈ ತೋಳ ಹತ್ರ ಬಂದ್ಬಿಡುತ್ತೆ ಕೆಳಕ್ಕೆ, ಸರಿಯಾಗಿ ಸಿಕ್ಕಕ್ಕಿಲ್ಲ ಕರೆಕ್ಟ್ ಆಗಿ, ಅದಕ್ಕೆ ನಾನು ತಗೊಂಡ್ಬಿಟ್ಟು ಒಂದು ಕೆಲಸ ಮಾಡು, ಇನ್ನು ಎರಡು ದಿನ ಇದೆ ಅನ್ಬೇಕಾದ್ರೆ ಮೂರು ಜೊತೆ ಆಗ್ಬೇಕವ್ವ, ನಂದು ಎಲ್ಲ ಈ ನಮ್ಮ ಪರಿಸರ ದಿನಕ್ಕೆ ನಮ್ಮೂರಲ್ಲಿ ಸಮಾರಂಭಗಳು ಪ್ರತಿಯೊಂದಕ್ಕೂ ಬೇರೆ ಬೇರೆ ಒಂಥರ ಯೂನಿಫಾರ್ಮ್ ಇದ್ದಂಗೆ ಅವು, ನನಗೆ ತೆಗೆದ್ಬಿಟ್ಟು ಹಾಕೊಳ್ಳೋದು ಈ ಸರಿ ವಸ್ತು ಹೊಲಿಸ್ಕೊಂಡಿದ್ದೆ ಅದಕ್ಕೆ ಮಾತಾಡ. ಶಂಕರಣ್ಣ ಮುಂದ್ ವರ್ಷಕ್ಕೊಂದ್ ಕೆಲಸ ಮಾಡು, ನಿನ್ಗೊಂದ್ ಬೇಕಪ್ಪ. ಅಲ್ಲ ನೀ ನನ್ ಜೊತಲ್ ಬಾ ಪ್ಯಾಟ್ಗೆ ಹೋಗು, ನೀನ್ ರೇಷ್ಮೆ ಪಂಚೆ ಆ ರೇಷ್ಮೆ ಅಂಗಿ ಎಲ್ಲ ಕಿತ್ತೆಸ್ಬಿಟ್ಟು ನಾ ಕೊಡ್ತೀನಲ್ಲ ಅದ್ ನಾಕು ನೋಡುವಾಗ. ಹೌದಾ, ಯಾರು ಗುರ್ತಿಡಿಯಕ್ಕಿಲ್ಲ ಸುಮ್ನಿರೋ ಮೇಲೆ. ಅದ್ ಏನ್ ಕೊಡ್ಬೇಡ, ಅದ್ ಏನ್ ಕೊಡ್ಸ್ಬೇಕು ಅಂತಿದ್ಯ ನೀನು? ಏನು ಅನುಮಾನ ಕವನ ಬಟ್ಟೆ ಕಣಪ್ಪ, ನೀ ರೇಷ್ಮೆ ಪಂಚರ ನಿಮ್ ಮನೇಲೆ ಇಟ್ಬಿಟ್ಟು ಅದೇನ್ ಹೋಗಣ, ಅದೇನ್ ತಗೊಡ್ತಾನ ನೋಡೇ ಬಿಡಮ್ ಬರವ, ನೋಡೇ ಬಿಡ್ತೀನಿ ಕಣ. ಈಗ ಮುಂದಿನ ವರ್ಷದ ಕತೆ ಇರ್ಲಿ, ಈ ವರ್ಷದ ಪರಿಸರ ದಿನ ಅದೇನೋ ಘೋಷಣೆ ಎಲ್ಲ ಕೂಗುದಿಲ್ಲ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ. ಈಗ ನೀ ಏನ್ ಮಾಡ್ತೀಯ ವಸಿ ಹೇಳು. ಈಗ ಪರಿಸರವ ಉಳಿಸ್ಬೇಕು ಕಪ್ಪ ಕಮಲವ, ಪರಿಸರ ಅಂದ್ರೆ ಏನ್ ಹೇಳವ? ಸುತ್ತಮುತ್ತ ಏನ್ ಕಾಣ್ತಾ ಇದೆ ಇದೇ ಪರಿಸರ ಅಲ್ವ. ಈಗ ನಮ್ಮ ಮನೆ ಸುತ್ತಮುತ್ತನು ಚೆನ್ನಾಗಿಟ್ಕೋಬೇಕು, ನಮ್ಮ ಊರ್ ಕೆರೆ ಇದೆ ಅದನ್ನು ಚೆನ್ನಾಗಿ ಇಟ್ಕೋಬೇಕು. ಕೆರೆನ ನಾವ್ ಏನಾದ್ರೂ ಅದ ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ಅದ್ರದ್ದು ಪರಿಣಾಮ ಯಾರ ಮೇಲೆ ಆದದ್ದು? ನಮ್ಮ ಮೇಲೆ, ನಮ್ಮ ಜಾನುವಾರುಗಳ ಮೇಲೆ, ಕುರಿ ಮೇಕೆ ನಾಯಿಗಳು ಇರ್ಬೋದು, ಹಸು ಎಮ್ಮೆ ಕರು ಏನವ ನೀರು ಕುಡಿತದೆ ಅಲ್ವಾ, ಅದರಲ್ಲೇ ಹೋಗ್ಬಿಟ್ಟು ಸ್ನಾನನೂ ಮಾಡ್ಕತ್ತದೆ ಎಮ್ಮೆ. ನಮ್ ಕೆರೆ ಕಂಡ್ರೆ ಆಸೆ ನಮ್ ಎಮ್ಮೆಗೆ, ಎಳದ್ರು ಬರಕಿಲ್ಲ, ಮೂಗ್ರಾಣಿ ಕಿತ್ತೋದ್ರು ಬರಕಿಲ್ಲ, ಅದು ಏನು ಹೋಗಿ ಬಿದ್ಬಿಟ್ರೆ ಬದಿ ಇದ್ರಲ್ಲಿ ಏನು ಆನಂದವೇ ಆನಂದ. ಅದಕ್ಕೆ ಏನವ ಆ ಪರಿಸರನು ಕೆರೆನೂ ಚೆನ್ನಾಗಿ ಇಟ್ಕೋಬೇಕು ನಾವು, ಆಮೇಲೆ ನಮ್ಮ ರಸ್ತೆಗಳು ಚೆನ್ನಾಗಿ. ಏನಪ್ಪ ರಾಜಣ್ಣ ಏನೋ ಹುಡುಕ್ತಾವನೆ ಫೋನಲ್ಲಿ ಏನಯ್ಯ? ಓ ಅದಕ್ಕೆ ಎಲ್ಲ ನೋಡ್ಲಿ ಅಂತಲ್ಲ ಕೇಳು ಶಂಕರಣ್ಣ ಏನ್ ಹೇಳ್ತಾವ. ನಾನು ಇದೇನು ನೋಡ್ತಿದ್ದೆ, ಏನಾರು ಒಂದು ಈ ತರ ಒಂಥದ್ದು ವಿಶ್ವ ಪರಿಸರ ದಿನ ಹಿಂಗೆ ಏನಾರು ಒಂದ್ ಮಾಡ್ತಾರಲ್ಲ, ಒಂದೊಂದ್ ದಿನ ಒಂದೊಂದ್ ಇರ್ತವೆ, ಹಂಗೆ ಈ ವರ್ಷದ ಏನಾರು ಅದೇ ಘೋಷವಾಕ್ಯ ಅಂತ ಇರ್ತಾವಲ್ಲಪ್ಪ, ಹೇಳದ್ನಲ್ಲಪ್ಪ ಅದನ್ನ ಹುಡುಕ್ತಾ ಇದ್ದೆ ಮೊಬೈಲ್ನಲ್ಲಿ. ಮೊಬೈಲಲ್ಲಿ ಏನ ಸುಬ್ಬಣ್ಣ ನಂಗೆ ನೆನಪಾಗ್ಲಿಲ್ಲ ಹೇಳು. ಅದೇ ನೀ ಕಾಲ್ ಎಳಿತಿದ್ದಿಲ್ಲ ಅಷ್ಟೊತ್ತಿಂದ. ಸರಿ ಕಾಲ್ಗೆ ಏನಾರ ಆಗ್ಬೇಕು, ಕಿವಿಗೆ ಏನಾಗಿತ್ತು? ಆಯ್ತು ಈಗ ಸುಬ್ಬಣ್ಣ ಏನ್ ಹೇಳದ ಹೇಳು ನೋಡೋ ಇನ್ನೊಂದ್ಸತಿ ಸುಬ್ಬಣ್ಣ ಹೇಳ್ಸು. ಸುಬ್ಬಣ್ಣ ಬಾರಿ ಕೇಳ್ಕೊಂಡಿರೋತರ ಮಾತಾಡ್ತಾನೆ. ನಾನು ಏನಪ್ಪ ಹೇಳಿದೀಗ? ಅದೇಕಪ್ಪ ಪರಿಸರವನ್ನ ನಾವು ಉಳಿಸಬೇಕು. ಅಲ್ಲ ಕಣಪ್ಪ ಈಗ ಇರೋದು ಒಂದೇ ಭೂಮಿ, ಈಗ ಏನಾಯ್ತದೆ ಅಂದ್ರೆ ನಾವೇನೋ ಅನ್ಕೋತೀವಿ ಏನೋ ಜಮೀನ್ ಐತೆ ಅಂತ, ಮೇಲ್ಗಡೆ ಏನಿರುತ್ತೆ ಮೇಲ್ಪದರ ಸುಮಾರೊಂದು ಎರಡರಿಂದ ನಾಲ್ಕು ಅಂಗಲ ಮಣ್ಣು ಉತ್ಪಾದನೆ ಆಗ್ಬೇಕಾದ್ರೆ ಸಾಕಷ್ಟು ಸಾವಿರ ವರ್ಷಗಳಾಗಬೇಕು. ನಿಜ ನಿಜ ನಿಜ. ನಾವು ಆ ಮಣ್ಣು ಆ ಮಣ್ಣೇ ನಮಗೆ ಎಲ್ಲ ಬೆಳೆಗೂ ಬೇಕಾದಂತಹ ಪೋಷಕಾಂಶಗಳನ್ನ ಒದಗಿಸುವಂತದ್ದು ಮಣ್ಣು. ಬೇರಿನ ಬೆಳವಣಿಗೆಗೆ ಸಸ್ಯದ ಬೆಳವಣಿಗೆಗೆ ಒಳ್ಳೆ ಇಳುವರಿ ಕೊಡೋದಕ್ಕೆ ನಾವು ಹಾಕದಂತ ಜೈವಿಕ ಗೊಬ್ಬರ ಇದನ್ನೆಲ್ಲ ಅದನ್ನು ಪಡ್ಕೊಂಡು ಅದು ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸುತ್ತೆ. ಅದೇನಾರು ಕಡಿಮೆ ಆಯಿತು ಅಂದರೆ ಅಥವಾ ಕೊಚ್ಚಣೆ ಆಯಿತು ಅಂದರೆ ಸತ್ವ ಕಳೆದೋಗ್ಬಿಟ್ರೆ ಕಳೆದೋಯ್ತದೆ ಅದು ಭೂಮಿಯ ನಾಶ ಅಂತ. ಅಂದರೆ ನೀವನ್ ಹೇಳ್ದಂಗೆ ಈಗ ರಾಜಣ್ಣ ಹೇಳಿದ್ದು ನಿಜ, ಒಂದು ನೀರು ತುಂಬಿಕೊಂಡ್ರೆ ನೆಲದ ಪ್ರಮಾಣ ಕಡಿಮೆ ಆಯ್ತದೆ, ಮುಳುಗೋಯ್ತದೆ, ಮುಳುಗೋಯ್ತು, ಮುಳುಗಡೆ ಆಯ್ತದೆ. ಆಯ್ತಾ, ಇನ್ನೊಂದೇನಂದ್ರೆ ಇರೋಂಥ ಭೂಮಿನಲ್ಲೂ ಪ್ರಯೋಜನಕ್ಕಾಗದೆ ಇರೋಂಥ ಜಾಗ ಇದ್ರೆ ಅದು ನಮಗೆ ಕೈ ಬಿಟ್ಟು ಹೋದಂಗೆ ಬರಡು ಭೂಮಿಗಳು. ಒಂದೇ ಒಂದು ಭೂಮಿ ಅದನ್ನ ಕಾಪಾಡ್ಕೋಬೇಕು, ಅದನ್ನ ಕಾಪಾಡ್ಕೋಬೇಕು. ಅದು ಕಾಪಾಡುವಾಗ ಏನ್ ಮಾಡ್ಬೇಕು, ಹಾಗಂತ ನನಗೆ ಇಷ್ಟ ಬಂದಂಗೆ ನಾನು ಹಂಗೆ ಮಾಡ್ಕೋತೀನಿ ಒಬ್ಬ ಮಾಡ್ಕೋತೀನಿ ಅನ್ನೋಕ್ಕಾಗಲ್ಲ. ಪ್ರಕೃತಿಯೊಂದಿಗೆ ಸಾಮರಸ್ಯ ಅಂತ ಹೇಳ್ತಾರೆ. ಅಂದರೆ ನಮ್ಮದು ಏನೇ ಒಂದು ಕ್ರಿಯೆ ಪ್ರತಿಕ್ರಿಯೆಗಳು ಪರಿಸರದ ಯಾವುದೇ ಜೀವಿಗೂ ತೊಂದರೆ ಆಗದೆ ಇರೋ ರೀತಿ ಇರಬೇಕು. ನಿಜ ನಿಜ. ಈಗ ಏನಾಗ್ಬಿಟ್ಟದೆ ಅಂದರೆ ಭೂಮಿ ಅಂದರೆ ಈಗ ನನಗೆ ಒಂದು 5 ಎಕರೆ ಅದಲ್ಲವ, ಅದು ಮಾತ್ರ ಭೂಮಿ ಅಂತ. ಹೌದು, ನಾವು ಹಂಗೆ ಅನ್ಕೊಂಡ್ಬಿಟ್ಟು. ಪಕ್ಕದಲ್ಲಿ ರಾಜಣ್ಣಂದು ಅದೆಲ್ಲ ನಿಂದುವೆ, ರಾಜಣ್ಣಂದುವೆ, ನಾನೇನು ಅನ್ಕೋಬೇಕು? ಏ, ನಂದು ಮಾತ್ರ ಭೂಮಿ, ಕಮಲಕ್ಕಂದ್ ಭೂಮಿ ಎಲ್ಲ ಕಂದ್ಬಿಡು, ರಾಜಣ್ಣಂದು ಭೂಮಿ ಎಲ್ಲ ಹೆಂಗಾರ ಆಗ್ಲಿ ನಮ್ಗೇನ. ಇಲ್ಲಿ ಈಗ ಆಗಿರೋದ್ ಏನ ಗೊತ್ತಾ, ಹಿಂಗ್ ಅನ್ಕೋಬಿಟ್ಟವ್ರೆ. ಹೌದೌದು, ಸ್ವಾರ್ಥ. ಹ್ಞೂ, ಭೂಮಿ ಅಂದ್ರೆ ಈಗ ಸುಬ್ಬಣ್ಣ ಹೇಳ್ತಿರೋದು ಒಂದೇ ಭೂಮಿ, ಎರಡೆಡಿದವೇನಾರು ನೋಡಿದ್ಯಾ? ಆಮೇಲೆ ಈಗ ಇನ್ನೊಂದು ಮುಖ್ಯವಾಗಿ ಗಮನಿಸ್ಬೇಕು ಕಮಲಕ್ಕ, ಸುಸ್ಥಿರ ಬದುಕು ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ಘೋಷಣೆ ಮಾಡ್ಬಿಡೋದು, ಕೂಗ್ಬಿಡೋದು, ಹಂಗೆ ಹಿಂಗೆ ಅಂತ ಭಾಷಣ ಮಾಡ್ಬಿಡೋದು, ನಾಳೆ ನಮಗೂ ಅದಕ್ಕೂ ಸಂಬಂಧ ಇಲ್ದಿರೋಂಗಿರೋದು. ಅಂದ್ರೆ ಒಂದು ಲೆವೆಲ್ನಾಗೆ ಎಲ್ಲಾನು ಹೋಗ್ಬೇಕು, ವರ್ಷ ಇಡೀ ಇರಬೇಕು, ಸುಸ್ಥಿರ ಬದುಕು ಅಂತ ಹೇಳೋದು. ಅಂದ್ರೆ ನಾವು ಏನೇ ಮಾಡಿದ್ರು ನಾಳೆಗೂ ಅದ್ರ ಪರಿಣಾಮ ಹಂಗೆ ಇರಬೇಕು, ನಾಳಿದ್ಗೂ ಇರಬೇಕು, ಮುಂದಿನ ಪೀಳಿಗೆಗೂ ಇರಬೇಕು. ಅದಕ್ಕೆ ಏನೇ ಕೃಷಿ ಮಾಡಿದ್ರು ಇನ್ನೊಂದು 30 ವರ್ಷ ಆದ್ರೂ ಆ ಭೂಮಿಯಲ್ಲಿ ಅಷ್ಟು ಸತ್ವ ಇರಲೇಬೇಕು, ಇರಲೇಬೇಕು. ಈಗ ನೀನ್ ಮಾಡ್ತಿದ್ದೆ, ಈಗ ನಾನು ಮುಗಿದೋಯ್ತು ಅಂದ್ಬಿಟ್ಟು ಭೂಮಿನ ಮುಗಿಸಬಾರದು ನಾನು. ಈಗ ನಿಮ್ಮ ಅಣ್ಣನ ಮಗ ಬರ್ತಾನೆ, ಅವನಿಗೂ ಇದೇ ತರ ಭೂಮಿ ನಾವು ಕೊಡ್ಬೇಕು, ಕೊಡ್ಬೇಕು ಸ್ಥಿತಿಯಲ್ಲಿ ಕೊಡ್ಬೇಕು. ನಾವು ಆಸ್ತಿ ಹೆಂಗೆ ನಾವು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಿ ಕಾಪಾಡಿಕೊಂಡು ಸಂರಕ್ಷಣೆ ಮಾಡಿ ಅವ್ರಿಗೆ ನಾವು ಬರಿತೀವೋ ಹಂಗೇನೆ ಭೂಮಿನೂ ಅದೇ ಸ್ಥಿತಿಯಲ್ಲಿ ಕೊಡ್ಬೇಕು. ಇನ್ನೂ ಸಿ ಫಲವತ್ತನ್ನು ಮಾಡ್ಬೋದು ಕಪ್ಪ. ಅದೇ ಕಣಪ್ಪ ನಾನು ಹೇಳ್ತಿರೋದು, ಮಾಡ್ಬಿಟ್ಟು ಈಗ ಅಲ್ಲಕ್ಕವ್ವ, ಈಗ ನಮ್ ತಾತ ಬೆಳಿತಿದ್ನಲ್ಲ ಅದಕ್ಕಿಂತಲೂ ನಮ್ಮ ಅಪ್ಪ ಹುಸಿ ಉತ್ತಮವಾಗಿ ಬೆಳೆದ. ಈಗ ನಮ್ದೆಲ್ಲ ಟ್ರ್ಯಾಕ್ಟರ್ ಅಲ್ವಾ, ಏನ್ ರಾಜಣ್ಣ ನೀನೇ ಉಳ್ತೀಯಲ್ಲ. ನಿಮ್ಮಅಪ್ಪ ನಿಮ್ ತಾತಂಗಿಂತ ಉತ್ತಮವಾಗಿ ಬೆಳೆದ, ನನಗೆ ತಿರುಗಿಸ್ತೀಯ ಬಾಣವ ಅಂತ ಗೊತ್ತಕನ ಇರು, ನಾ ಹೇಳದ ಕೇಳು, ಗೊತ್ತಾಯ್ತಾ? ಏನವಾ ಈಗ ಬತ್ತಾ ಬತ್ತಾ ಹುಸಿ ನಾವು ಆ ಉತ್ತಮನೇ ಮಾಡಿವಿ, ಒಂದ್ ಸ್ವಲ್ಪ ಇಂಪ್ರೂವ್ ಅಂತಾರಲ್ಲವ, ಇಂಪ್ರೂವ್ ಮಾಡಿವಿ ನಾವು. ಅಲ್ಲ ಕಣಪ್ಪ, ಇಂಪ್ರೂವ್ ಅಂದ್ರೆ ಏನು? ಮಣ್ಣೆಲ್ಲ ಓಡಿಸಿವಿ ನಾನು, ಗೊಬ್ಬರ ಒಳ್ಳೆ ಗೊಬ್ಬರ ಗಿಬ್ಬರ ಹಾಕ್ಬಿಟ್ಟು ಅದೇನಪ್ಪ ಪದ್ರ ಅಂದಲ್ಲಪ್ಪ ಭೂಮಿ ಪದ್ರ, ಅದ ಫಲವತ್ತತೆ ಮಾಡಿವ್ ನಿಕ್ಕಪ್ಪ. ಅಲ್ಲ ಕಣಪ್ಪ ರಜಣ, ಇವನ್ ಇಂಪ್ರೂವ್ ಅಂದ್ರೆ ಏನು ಹೇಳ್ಕತಾನೆ? ಈಗ ಇವ್ರ ಅಭಿವೃದ್ಧಿ ಅಭಿವೃದ್ಧಿ ಇವರಪ್ಪ ಪಟಾಪಟಿ ಚಡ್ಡಿ ಹಾಕೊಂಡು ಓಡಾಡನು, ಇವನು ರೇಷ್ಮೆ ಪಂಚೆ, ಅದು ಇಂಪ್ರೂವ್ಮೆಂಟ್. ಒಳಗಡೆ ನಾನು ಪಟಾಪಟ ಚಡ್ಡಿಯೇ, ಅದಿರ್ಲಿ, ಅವರು ಗಾಡಿ ಮಡಗಿದ್ರು, ಇವನು ಟ್ರ್ಯಾಕ್ಟರ್ ಮಾಡ್ಗವನೆ. ನಾನೇ ಮಾಡದಿ ಕೇಳ್ಕತ್ತವ್ನು, ನಮ್ಮ ಆಡ್ರಿಂದಲ್ಲ ಕಿತ್ತ ಹಾಕ್ಬಿಟ್ಟು ಬತ್ತೀನಿ ಹಂಗಾರ. ಆಯ್ತು ಬಿಡಪ್ಪ, ಅದೇನ್ ಮಾಡಿಯ ಮಾಡಿ ನೋಡೇ ಬಿಡು. ಏನ ಬರೀ ಹಿಂಗೆ ಬರೀ ಮಾಡ್ರದ ಕಿತ್ತಾಕ್ಬಿಡ್ತೀನಿ, ಅದ ಕಡ್ದು ಬಿಡ್ತೀನಿ, ಇದ ಹಾಳು ಮಾಡ್ಬಿಡ್ತೀನಿ, ಬರೀ ಹಿಂಗೆ ಅಂತ ನನಗೆ ಎಲ್ಲ ಜಮೀನ್ ನೀನೇ ಮಾಡಿದ್ರೆ. ಇವನ್ ಹಂಗಂದ್ರೆ ಪರಿಸರ ಅದವ ಬೆಳೆದವ ಪರಿಸರ ಅವನ್ನೇ ಮಾಡುವಂತ ಯಾರ ಅಂದರು? ನಾ ಮಾಡಾಗೋಸಿ ನನ್ನ ಜೊತೆಗೆ ಸೇರ್ಕೊಂಡ್ರೆ ಸಾಕು ಅವನು, ಅದು ಮಾಡಕ್ಕಿಲ್ಲ. ಸರಿ ಕಪ್ಪ, ಪರಿಸರ ದಿನ ಅಂದ್ರೆ ಹಂಗೇನೆ. ಈಗ ನೀನು ಓದೆ ಬಿಸಿಬೇಳೆ ಬಾತು ಆಗ್ಲಿಲ್ಲ, ಈ ಕೆಲಸ ಚೆನ್ನಾಗಿ ಮಾಡು, ಮನೆಯಲ್ಲೇ ದಿನಾಲು ಬಿಸಿಬೇಳೆ ಬಾತ್ ಮಾಡ್ಕೋಬೋದು ನೀನು. ಹೌದೌದು, ಅದೇ ಏನಡ ನಿಂಗೆ ತಿನ್ಬೇಕು ಅನ್ಸ್ತಾಯ್ತಾ? ಏನ ಬಿಸಿಬೇಳೆ ಬಾತ ಮಾಡಿದೇವ? ಮಾಡಿದ್ರಾಯ್ತು ಬುಡಣ, ಅದ್ ಎಷ್ಟೊತ್ ಮಾಡೋದು? ಕಳ್ಳು ಚುರ್ರ ತಂದಿದ್ಯಾ? ಅದೆಂತದ ಪುಡಿ ತಂದಿರ್ತಾರಲ್ಲ, ಪುಡಿಯಾ? ನಾನೇ ಮನೇಲಿ ಮಾಡಿಟ್ಟಿದೀನಿ, ಅದನ್ನ ಯಾಕೆ ನಾ ಕೊಂಡ್ಕೊಂಡು? ಅಷ್ಟೇ ಬುಡವ ನಿನಗೆ, ಈಗ ನಾ ನಿನಗೆ ಹೇಳಿದ್ರೆ ಯಾವ್ದು ಕೊಡಲ್ಲ ಅಂದ್ಯ ನೀನು? ನೀವೊಂದ್ ಕೆಲಸ ಮಾಡು, ತರಕಾರಿ ಎಲ್ಲ ಸ್ವಲ್ಪ ನಮ್ ರಾಜಣ್ಣ ಉತ್ರಿಸಕ್ಕೆ ನಂಗ್ ಸಹಾಯ ಮಾಡ್ತಾನೆ, ನೀನ್ ಅಷ್ಟೊತ್ತಿಗೆ ಕೊಬ್ಬರಿ ಕೊಡ್ತೀನಿ, ಒಂದು ಗಿಟ್ ಕೊಬ್ಬರಿ ತುರ್ದ್ ಕೊಟ್ಬಿಡ್ ನಂಗ್ ಮಾಡು. ಕೊಬ್ಬರಿ ರಾಜಣ್ಣ ಕೇಳ್ಕೊಡು, ತರಕಾರಿ ಇವನ್ ಕೇಳ್ಕೊಡು. ಓದಪ್ಪ ನೋಡ್ಲಿಲ್ವಾ ಕಳ್ಳೆ ಬೀಜ ಮುಕ್ತಾಯ? ಈಗ ಬಿಸಿಬೇಳೆ ಬತ್ತು ತಿನ್ಬೇಕು ಅನ್ಕೊಂಡಿರೋದು ಯಾರು ಅನ್ಕೊಂಡಿದೆ? ಶಂಕರಣ್ಣ ಅಲ್ಲ, ಸುಬ್ಬಣ್ಣ. ಶಂಕರಣ್ಣ ನೀವು ಮಾಡ್ಕೊಡು ಅಂತ ಹೇಳಲೇ ಇಲ್ಲ, ಪ್ರಸ್ತಾಪ ಮಾಡಿದ್ರೆ ಸುಬ್ಬಣ್ಣ ಅವ್ರು ತಿನ್ಬೇಕಾಗಿರೋದು. ಈಗ ಏನಪ್ಪ ಈಗೇನು ನಾವು ತಿಂತೀವಿ ಬಿಡಪ್ಪ. ಆಯ್ತು ಬಾ ತಿನ್ನು ಕಮಲವ್ವ. ನಾವೇನೇ ತಿನ್ಲಿ ಉಣ್ಲಿ ಎಲ್ಲ ಎಲ್ಲಿಂದ ಗೊತ್ತಿರೋದು? ಅಲ್ವಾ ಕಳ್ಳೆಕಾಯಿ ಎಂದೆ, ಕಳ್ಳೆಕಾಯಿ ಬೀಜ, ಕಳ್ಳೆಕಾಯಿ ಎಲ್ಲವ ಬಂದದ್ದು ಅಲ್ವಾ? ಆಮೇಲೆ ಇನ್ನೇನವ ಅಕ್ಕಿ ಎಲ್ಲಿಂದ ಬಂದವ? ಆಮೇಲೆ ಎಣ್ಣೆ ಅಂತೀವಿ, ಎಣ್ಣೆ ಏನು ಮೇಲಿಂದ ಉದುರೋಗಿದ್ದ? ಅದು ಬೀಜಗಳಿಂದ ಅಲ್ವಾ ತಾಗಿಯೋದು? ಅದು ಎಲ್ಲಿಂದ ಬಂತು? ಎಲ್ಲ ಭೂಮಿಯೇ, ಭೂಮಿ ಒಂದೇ, ಆದ್ರೆ ಎಲ್ಲವೂ ನಮಗ್ ಸಿಕ್ತಿರೋದು ಭೂಮಿಯಿಂದ. ಈಗ ಇಷ್ಟೆಲ್ಲ ಹೇಳ್ತಾನಲ್ವಾ, ಕೇಳ್ದ ಪುಡಿ ಏನಾರು ತಂದಿದ್ಯ ಅಂಗಡಿಯಿಂದ? ಇಲ್ಲ ಮನೇಲೆ ಮಾಡಿದೀನಿ ಅಂದ್ರೆ ಹಸಿ ಅದನ್ನು ಕಟ್ಕೊಟ್ಬಿಡು ಅಂತ. ಇದು ಅಲ್ಲಿಂದ ಬಂತು, ಇದು ಇಲ್ಲಿಂದ ಬಂತು, ಇದು ಅಂಗಡಿಯಿಂದ ಬಂತು, ನೀನು ಹೋಗಿ ತಗೊಳಪ್ಪ ಅಂತ ಹೇಳೋ. ಈಗ ಕಮಲಕ್ಕ ಎಲ್ಲಾನು ರೆಡಿ ಮಾಡ್ಕೊತಾ ಇರು, ನಮ್ಮಟ್ಟಿಲಿ ಕಾರ ಬೂಂದಿ ಅದೆ ಬಿಸಿಬೇಳೆ ಬಾತ್ ಮಾಡಾದ್ಮೇಲೆ ಅದ್ ಕಾಕಬೇಕು ಮೇಲ್ಗಡೆಗೆ ಹೋಗಿ ಎತ್ಕೊಂಡ್ ಬಂದ್ಬಿಡ್ತೀನಿ. ಕೊಬ್ಬರಿ ತುರಿಸ್ತಾರ ಇವನ್ ಕಲಿ ಕೊಬ್ಬರಿ ಬೇಡ ಸುಬ್ಬಣ್ಣ ಹೇಳಿ ಕೊಬ್ಬರಿ ಕೊಬ್ಬರಿ ಇಲ್ಲಿ ಕೊಡವ ಕೊಬ್ಬರಿ ಕೊಬ್ಬರಿ ಸುಬ್ಬಣ್ಣ ಹಚ್ಕೊಡ್ತಾನೆ ನಾನು ಅಷ್ಟರಲ್ಲಿ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ರೆಡಿ ಮಾಡ್ಕೊತಾರವ. ನೀನು ಯಾವಾಗ ಫೋನ್ ತಗೊಂಡೆ ನನಗೆ ವಸ್ತಿ ಅನುಮಾನ ಹೋಗ್ಲಿ ಹೋಗ್ಲಿ ತಗೊಂಬಾ ಹೋಗ್ಲಿ ಕಾರ ಬೂಂದಿ ತರದಿದ್ದಾಗ ಮಾತಾಡು ನೀನು ಹಂಗಾರೆ. ಏನೋ ಕೆಲಸ ಐತೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗ್ಲಿ ನಡ್ಸಪ್ಪ. ರಾಜಣ್ಣ ಏನ್ ಇವತ್ತು ಇಂತ ಒಳ್ಳೆ ಮನಸ್ಸು ಬಂದ್ಬಿಟ್ಟದಲ್ಲ ನಿನ್ಗೆ. ಯಾಕಪ್ಪ ಅಲ್ಲ ಈ ಪ್ಯಾಕೆಟ್ ನೇ ಎತ್ಕೊ ಬರ್ತೀನಿ ಕಾರ ಬಂದಿದ್ದು ಅಂತ ಇದೆಯಲ್ಲಪ್ಪ. ತಿನ್ನ ವಸ್ತುನ ತಿನ್ನೋರ್ಗ್ ತಂದು ಕೊಡದ ಇವತ್ತೇ ನಾನ್ ನಿನ್ ಬಾಯಿಂದ ಈ ಮಾತಾ ಕೇಳ್ತೀನಿ ನೋಡು ಕಮಲಕ್ಕ. ತತ್ತೀನಿ ಏನದ ಇವತ್ತೆ ಕವ ಏನವ ತಂದ್ಕೊಡ್ತಾನೆ ಹೇಳಲ್ಲ ಬಾಯ್ ಬಿಟ್ಟು. ಆ ಕಮಲವನು ಕೊಟ್ಟಿರ್ಬೋದು ನನಗೆಲ್ಲ ಕೊಟ್ಟಿದ್ದನು ನೀನ್ ಹಂಗ ಕೊಟ್ಟಿಯೇ ಅದಕ್ಕೆ ನಾನ್ ನಿಂಗೆ ಕೊಡೋದಿಲ್ಲ. ಆಯ್ತು ಈಗ ತಗೋಬೋ ಇವನ ಹತ್ರ ಮಾತಾಡಿದ್ರೆ ಮುಗಿಯೋ ಕೇಳ್ಕೊಂಡು ತಗೋಬ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. June 13 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. June 13 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನೈಸರ್ಗಿಕ ಕೃಷಿ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆರೆಮೇಗಳ ದೊಡ್ಡಿಯ ಕೃಷಿಕ ವರದರಾಜು. ನೈಸರ್ಗಿಕ ಕೃಷಿನಲ್ಲಿ ಸ್ವಲ್ಪ ಕಷ್ಟ. ಏನು ಅಂತಂದರೆ ತೊಪ್ಪೆನ ಎಲ್ಲ ಕಲೆಕ್ಟ್ ಮಾಡಬೇಕು, ಗಂಜಲನ ಕಲೆಕ್ಟ್ ಮಾಡಬೇಕು, ಅದೆಲ್ಲ 6-7 ಕೊಳೆ ಹಾಕಬೇಕು. ಇದೆಲ್ಲ ಮಾಡಿ ಆಮೇಲೆ ಅದನ್ನು ಬಕೆಟ್ನಲ್ಲೋ ಅಥವಾ ಜಗ್ಗೆಲೋ ಎಲ್ಲ ಗಿಡಗಳಿಗೂ ಹಾಕಬೇಕು. ಆದರೆ ರಾಸಾಯನಿಕ ಕೃಷಿ ಎಷ್ಟು ಸುಲಭ ಅಂದರೆ ಸೈಕಲ್ ಮೇಲೆ ಮೆನ್ಯೂರ್ ಹಾಕೊಂಡ್ಬಿಟ್ಟು 1 ಎಕರೆಗೆ 1/2 ಗಂಟೆಯೊಳಗೆ ಮೆನ್ಯೂರ್ನ ಎಸ್ಬಿಡೋದು ತುಂಬಾ ಸುಲಭವಾದ ವಿಚಾರ ಅದು. June 14 ಮಂಗಳವಾರ ಭತ್ತದ ಬೆಳೆಯಲ್ಲಿ ಸಾಂಪ್ರದಾಯಿಕ ಹಾಗೂ ಸುಧಾರಿತ ತಳಿಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಏರ್ಪಡಿಸಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ಮಂಡ್ಯದ ವಿಸಿ ಫಾರಂನಲ್ಲಿರುವ ವಲಯ ಕೃಷಿ ಸಂಶೋಧನಾ ಕೇಂದ್ರದ ತಳಿ ವಿಜ್ಞಾನಿ ಡಾಕ್ಟರ್ ಎಂಪಿ ರಾಜಣ್ಣ ಅವರ ಭಾಷಣದ ಆಯ್ದ ಭಾಗಗಳು. ಈಗ ಭತ್ತದ ಬಗ್ಗೆ ಸಾಕಷ್ಟು ತಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಂತ ಪ್ರಮುಖವಾದಂತಹ ಆಹಾರ ಬೆಳೆ. ಈಗ ನಿಮ್ಮಲ್ಲಿ ಕೈ ಹಚ್ಚಿದ್ರೆ ಬೆಳಗ್ಗೆ ಅನ್ನ ಅಥವಾ ಅಕ್ಕಿಯನ್ನ ಆಧರಿಸಿ ತಯಾರು ಮಾಡಿರ್ತಕ್ಕಂಥ ತಿಂಡಿ ಎಷ್ಟು ಜನ ತಿಂದಿದ್ದೀರಿ ಅಂತ ಕೇಳಿದ್ರೆ ಬಹುಶಃ ಶೇಕಡ 50 ಹೆಚ್ಚು ಜನ ಎಲ್ಲರ ಕೈ ಎತ್ತಿರಿ. ಅನ್ನದ ಐಟಮ್ಗಳೇ ಜಾಸ್ತಿ ಇರ್ತವೆ ಅಥವಾ ಅಕ್ಕಿ ಐಟಮೇ ಜಾಸ್ತಿ ಇರ್ತದೆ. ಗೋಧಿ ಭಾಳ ಕಡಿಮೆ ಉಪಯೋಗ ಮಾಡ್ತೇವೆ ಅಥವಾ ರವೆ ಕಡಿಮೆ ಉಪಯೋಗ ಮಾಡ್ತೇವೆ ನಾವು. ಸೊ ಹಾಗಾಗಿ ಇದು ಬರೀ ಅಂತ ಕೇಳಿದ್ರೆ ಬಹುಶಃ ಶೇಕಡ 50 ಹೆಚ್ಚು ಜನ ಎಲ್ಲರ ಕೈ ಎತ್ತಿರಿ. ಅನ್ನದ ಐಟಮ್ಗಳೇ ಜಾಸ್ತಿ ಇರ್ತವೆ ಅಥವಾ ಅಕ್ಕಿ ಐಟಮೇ ಜಾಸ್ತಿ ಇರ್ತದೆ. ಗೋಧಿ ಭಾಳ ಕಡಿಮೆ ಉಪಯೋಗ ಮಾಡ್ತೇವೆ ಅಥವಾ ರವೆ ಕಡಿಮೆ ಉಪಯೋಗ ಮಾಡ್ತೇವೆ ನಾವು. ಸೊ ಹಾಗಾಗಿ ಇದು ಬರೀ ನಮ್ಮ ಮೈಸೂರು ಪ್ರದೇಶ ಅಲ್ಲ, ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಬಳಕೆಯಲ್ಲಿರ್ತಕ್ಕಂತಹ ಬೆಳೆ. June 15 ಬುಧವಾರ ಅರಣ್ಯ ಕೃಷಿ ಹಾಗೂ ಹೂವಿನ ಕೃಷಿಯಲ್ಲಿನ ಅನುಭವ ಕುರಿತು ಸರಗೂರು ತಾಲೂಕು ಇಟ್ನ ಗ್ರಾಮದ ಕೃಷಿಕ ಈರಾ ನಾಯಕ ಅವರೊಂದಿಗೆ ಸಂದರ್ಶನ. ಎಲ್ಲೆಲ್ಲ ಒಂಥರ ಬೆಳ್ಳು ಭತ್ತ ಫುಲ್ಲು, ಅದಕ್ಕೆ ನಾ ತಗೊಂಡೋಗಿ ಇದಕ್ಕೆ ಕೃಷಿ ಆಫೀಸ್ ತಗೊಂಡೋಗಿ ಆ ಎಲ್ಲ ತೋರಿಸಿ ಅದಕ್ಕೆ ಔಷಧಿ ಬರೆಸಿ ಅದನ್ನು ತಗೊಂಡ್ರು ಒಂದೊಂದ್ಸತಿ ಅವಾಯ್ಡ್ ಆಗಲ್ಲ, ಒಂದೊಂದ್ಸತಿ ಅವಾಯ್ಡ್ ಆಗ ಅದೇ ಅವಾಯ್ಡ್ ಆಗೋಯ್ತೆ, ಒಂದೊಂದ್ಸತಿ ಅವಾಯ್ಡ್ ಆಗಲ್ಲ. ಅವಾಗ ಗಿಡಗಳೆಲ್ಲ ಒಣಗೋಗ್ಬಿಡ್ತಾವ? ಒಣಗಲ್ಲ, ಎಲ್ಲ ಒಂಥರ ಹುಳ ಹೂವು ಉದುರೋಗ್ಬಿಡುತ್ತೆ, ಉದುರೋಗೋದು. ಹೂವು ಎಲ್ಲ ಒಂಥರ ತುಂಡು, ಹೂವು ನೋಡಕ್ ಚೆನ್ನಾಗಿರಲ್ಲ. ಜೂನ್ 16 ಗುರುವಾರ ಸಮಗ್ರ ಕೃಷಿಯಲ್ಲಿ ಸಂತೃಪ್ತ ಬದುಕು ಈ ಕುರಿತು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಚಿಕ್ಕದೊಡ್ಡಿಯ ಕೃಷಿಕ ದಂಪತಿ ಸಿಪಿ ಕೃಷ್ಣ ಹಾಗೂ ಶ್ರೀಮತಿ ವಿಬಿ ಮಂಜುಳಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಜೂನ್ 17 ಶುಕ್ರವಾರ. ಇವಾಗ ಮೊದಲು ನಾವು ಕಡಿಮೆ ಭೂಮಿಲಿ ಬರೀ ಸ್ವಲ್ಪ ಮಾತ್ರ ಬೆಳೆ ಮಾಡ್ತಿದ್ವೋ, ಇವಾಗ ತೋಟಗಾರಿಕೆ ಬೆಳೆಗಳಲ್ಲಿ ನಮ್ಮ ತಾತ ನಮ್ಮ ತಂದೆಯರ್ದು ಒಂದು 65-70 ಗಿಡ ಇತ್ತು, ಇವಾಗ ನಾವು ಒಂದು 650-700 ತೆಂಗು ಮರ ಐತೆ. ತೆಂಗು ಮರ ಎಲ್ಲ ಈಗ ಫಲ ಬಿಡುವ ಅಂತ ಬಂದೈತೆ. ಇವಾಗ ಅದ್ರ ಜೊತೆಗೆ ಮಧ್ಯ ಪರ್ಯಾಯ ಬೆಳೆಯಾಗಿ ಅಡಿಕೆ, ಅಡಿಕೆ ಒಂದು 4,500 ಅಡಿಕೆ ಹಾಕಂದಿದ್ದೀನಿ. ಜೂನ್ 18 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಅಲ್ಲ ಕಣ, ಈಗ ಅದೆಲ್ಲ ಕೇಳಿದ್ರ ಅವರು ಆದ್ರೂ ನನ್ ಧರ್ಮಕಪ್ಪ ಕೇಳಿದ್ರ ಬಿಡ್ಲಿ, ಅದೆಲ್ಲ ಇಲ್ಲ, ಅದು ಇಂಡೈರೆಕ್ಟ್ ಆಗಿ ಕಮಲಕ್ಕಂಗ ನೆನ್ಪ್ ಮಾಡ್ತಾರದು ತಿಂಡಿ ಮಾಡುವಂತ. ಹೊಸೂರ್ ಬಂದ್ಮೇಲೆ ಮಾಡದ್ ಬಿಡುವ ಮಾಡ್ಕೊಡಲ್ಲ ಅವಳು, ಅಂದ್ರೆ ನನ್ ಬೇಜಾರಾಗಿ ಕುಂತೀವ್ನಲ್ಲ ಅದಕ್ಕೆ ಮಾಡ್ತೀನೋ ಇಲ್ವ. ಪ್ರಾರಂಭದಲ್ಲಿ ಹಿಂಗೆ ಅನ್ನೋದು ಏನು, ನನಗೆ ಇಷ್ಟವೇ ಇಲ್ಲ, ಬಂದಿರೋರ್ಗ್ ಮಾಡ್ಕೊಡ್ಲಿ ಕಮಲ ಬಂದ್ಬಿಟ್ಟು ಎಲ್ಲರಿಗಿಂತ ಮೊದಲು ತಿನ್ನದೇ ಇವ. ಈಗ ಈಗ ನಡಿಯಪ್ಪ, ಈಗ ಬಂದವರೇ ಅತಿಥಿಗಳು, ಅವ್ರ ಏನ್ ಅನ್ಕೋಬೇಕು. ನಮ್ಮ ಊರ್ನಾಗೆ ಈಗ ವಿಶ್ವ ಯೋಗ ದಿನ ಬಂತಲ್ಲ 21ನೇ ತಾರೀಕು, ಒಂದು ಕಾರ್ಯಕ್ರಮ ಮಡಿಕೊಂಡವ್ರೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.